ದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿರುವ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮಳೆಗಾಲದಲ್ಲಿ ಕರಿಮೆಣಸು, ಏಲಕ್ಕಿ ಮತ್ತು ಶುಂಠಿ ಬೆಳೆಗಳ ನಿರ್ವಹಣೆ ಕುರಿತು ಡಾಕ್ಟರ್ ಎಚ್ ಜೆ ಅಕ್ಷಿತ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಇಂದು ಕೇಳುವಿರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1-800-1551 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6:00 ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತಿನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-1-800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕರಿಮೆಣಸು, ಏಲಕ್ಕಿ ಮತ್ತು ಶುಂಠಿ ಬೆಳೆಗಳ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಅಪ್ಪಂಗಳದಲ್ಲಿರುವಂತಹ ಭಾರತೀಯ ಸಾಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆಯ ಪ್ರಾದೇಶಿಕ ಕೇಂದ್ರದಲ್ಲಿ ಹಿರಿಯ ವಿಜ್ಞಾನಿಗಳಾಗಿರುವಂಥ ಡಾಕ್ಟರ್ ಎಚ್ ಜೆ ಅಕ್ಷಿತ ಅವರು. ನಮಸ್ಕಾರ ಡಾಕ್ಟರ್ ಅಕ್ಷಿತ ಅವರು. ನಮಸ್ಕಾರ. ಕರಿಮೆಣಸು ಮುಖ್ಯವಾದ ಸಾಂಬಾರ ಬೆಳೆ. ಈ ಮಳೆಗಾಲದಲ್ಲಿ ಈ ಕರಿಮೆಣಸಿನಲ್ಲಿ ಏನೇನು ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಬೇಕಾಗತ್ತೆ? ಹೌದು, ನಾವು ನೀವು ಮೊದಲೇ ಹೇಳ್ದಂಗೆ ಕೊಡಗಿನಲ್ಲಿ ಅತಿ ಮುಖ್ಯವಾದಂತಹ ಒಂದು ಸಾಂಬಾರ ಬೆಳೆಯಾಗಿದೆ ಇದು. ನಾವು ಕಾಫಿ ಜೊತೆಗೆ ಕಾಳುಮೆಣಸನ್ನ ಬೆಳಿತೀವಿ. ಈ ಸರಿ ಏನಾಗಿದೆ ಅಂತಂದ್ರೆ, 15 ನಂತರ ಮಳೆ ಸ್ಟಾರ್ಟ್ ಆಗಿದೆ. ಯಾವಾಗ್ಲೂ 15 ಸ್ಟಾರ್ಟ್ ಆಗ್ತಿತ್ತು, ಆದ್ರೆ ಈ ಸರಿ ಬೇಗ ಶುರುವಾಗಿದೆ ಮಳೆ. ಹಾಗಾಗಿ ರೈತರಿಗೂ ಸಹ ಸರಿಯಾದ ಸಮಯದಲ್ಲಿ ಅವರು ಕೃಷಿ ಚಟುವಟಿಕೆಗಳನ್ನ ಮಾಡ್ಲಿಕ್ಕೂ ಸಹ ತೊಂದರೆ ಆಗಿದೆ. ಕಾಫಿ ಮತ್ತೆ ಕರಿಮೆಣಸಲ್ಲಿ, ಕರಿಮೆಣಸಿನಲ್ಲಿ ಮೊದಲನೇದಾಗಿ ಏನಂತಂದ್ರೆ ಸಸಿ ನಾಟಿ ಮಾಡೋದು, ಇದು ಮುಖ್ಯವಾದಂತದ್ದು ಮಳೆಗಾಲ ಸ್ಟಾರ್ಟ್ ಆಗುವಾಗ. ಅದರಲ್ಲಿ ಬೇರೆ ಬೇರೆ ತಳಿಗಳಿರುತ್ತೆ. ನಮಗೆಲ್ಲರಿಗೂ ಹೆಚ್ಚಾಗಿ ತಿಳಿದಿರುವಂತ ತಳಿ ಅಂತ ಅಂದ್ರೆ ಒಂದು ಪನ್ನೀರ್ ಒನ್ ಅಂತ ಹೇಳ್ತೀವಿ ನಾವು ಅದನ್ನ. ಅದು ಬಿಟ್ರೆ ನಮ್ಮ ಸಂಶೋಧನಾ ಸಂಸ್ಥೆಯಿಂದ ಹಲವಾರು ತಳಿಗಳನ್ನ ನಾವು ಅಭಿವೃದ್ಧಿಪಡಿಸಿದೀವಿ. ಅದರಲ್ಲಿ ಪ್ರಮುಖವಾಗಿದ್ದು ಅಂತಂದ್ರೆ ಈಗ ಒಂದು ISR ತೇವಂ ಅಂತ ಇದೆ. ಯಾಕೆಂದ್ರೆ ಮೆಣಸಲ್ಲಿ ನಮ್ಗೆ ಹೆಚ್ಚಾಗಿ ಕೊಳೆ ರೋಗ ಕಂಡು ಬರ್ತಿದೆ. ಈ ಕೊಳೆ ರೋಗಕ್ಕೆ ನಾವು ಫೀಲ್ಡ್ ಟಾಲರೆನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಪೂರ್ತಿಯಾಗಿ ರೆಸಿಸ್ಟೆಂಟ್ ಅಂತ ಹೇಳಲ್ಲ ಇದು, ನಾವು ನೆಟ್ಟಾಗ ಅದು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುವಂತಹ ಒಂದು ತಳಿಯಾಗಿದೆ. ಸಹಿಷ್ಣುತಾ ಶಕ್ತಿ ಇದೆ. ಹೌದು, ಆ ತರದ ಒಂದು ತಳಿಯಾಗಿದೆ ISR ತೇವಂ ಅಂತ ಅನ್ನೋದು. ಅದೇ ತರಹ ಅದರಲ್ಲಿ ಇನ್ನೇನು ಬೇರೆ ಬೇರೆ ಅಡ್ವಾಂಟೇಜಸ್ ಇದೆ ಅಂತ ಅಂತಂದ್ರೆ, ಅದರಲ್ಲಿ ನಮಗೆ ಕೊತ್ತುಗಳು ಪಣಿಯೋರಷ್ಟು ಉದ್ದ ಬರಲ್ಲ, ಆದ್ರೆ ಕೊತ್ತುಗಳ ಸಂಖ್ಯೆ ಜಾಸ್ತಿ ಇರುತ್ತೆ ಒಂದು. ಮತ್ತೆ ಇನ್ನೊಂದು ಏನಂತಂದ್ರೆ, ನಾವು ಬಲ್ಕ್ ಡೆನ್ಸಿಟಿ ಲಿಟರ್ ವೇಟ್ ಅಂತ ಹೇಳ್ತೀವಿ, ಅದು ನಮಗೆ 600 ಮೇಲ್ ಬರುತ್ತೆ, 610 620ವರೆಗೂ ಬರುತ್ತೆ. ಸೊ ಹಾಗಾಗಿ ನಮಗೆ ತೂಕನು ಹೆಚ್ಚಾಗಿ ಬರುತ್ತೆ ಈ ತಳಿಯಲ್ಲಿ. ಅದು ಬಿಟ್ಟರೆ ಇನ್ನೊಂದು ಅರ್ಕ ಕೂರ್ಗ್ ಎಕ್ಸೆಲ್ ಅಂತ ಹೇಳಿ, ಇದು ನಮ್ಮ ಸಂಶೋಧನಾ ಸಂಸ್ಥೆ ಮತ್ತು ಚಟ್ಟಳ್ಳಿಯಲ್ಲಿ ಒಂದು ಸಂಶೋಧನಾ ಸಂಸ್ಥೆ IHR ಕೆಳಗಡೆ ಕೆಲಸ ಮಾಡ್ತಿರುವ ಸಂಸ್ಥೆ, ಎರಡು ಸಂಸ್ಥೆಗಳಿಂದ ಬಿಡುಗಡೆ ಮಾಡಿದಂತ ಒಂದು ತಳಿಯಾಗಿದೆ. ಹೌದು, ಈ ತಳಿಯಲ್ಲಿ ಉದ್ದನೆಯ ಕೊತ್ತುಗಳಿರುತ್ತೆ ಮತ್ತೆ ಪಣಿಯೂರ್ ತರನೇ ಉದ್ದ ಕೊತ್ತಿರುತ್ತೆ. ರೋಗ ಸಹಿಷ್ಣುತೆ ಆತರ ಏನಿಲ್ಲ, ರೋಗ ನಿರೋಧಕ ಶಕ್ತಿ ಇಲ್ಲ, ಆದ್ರೆ ನಮಗೆ ಇಳುವರಿಯನ್ನು ಚೆನ್ನಾಗಿ ಕೊಡುವಂತ ಒಂದು ತಳಿಯಾಗಿದೆ. ಅದು ಬಿಟ್ಟರೆ ಬೇರೆ ತಳಿಗಳಂದ್ರೆ ಪಂಚಮಿ ಪೌರ್ಣಮಿ ಬೇರೆ ಬೇರೆ, ನಾವು ಒಂದೊಂದು ಕ್ಯಾರೆಕ್ಟರ್ಸ್ಗೂ ಒಂದೊಂದು ತಳಿಗಳನ್ನ ಬಿಡುಗಡೆ ಮಾಡಿದ್ದೀವಿ. ಪಣಿಯೂರು ಒಂದನ್ನೇ ತಳಿ ಬೆಳೆಯೋದ್ರ ಬದಲು ಅದ್ರ ಜೊತೆಗೆ ನಾವು ಹೆಚ್ಚಾಗಿ ಬೇರೆ ಬೇರೆ ತಳಿಗಳನ್ನ ನಮ್ಮ ತೋಟದಲ್ಲಿ ಹಾಕೊಳ್ಳೋದ್ರಿಂದ ಒಂದು ರೋಗನ್ನು ತಡಿಬಹುದು, ಮತ್ತೆ ಒಂದು ಗಿಡ ಒಂದು ತಳಿದು ಹೋಯ್ತು ಅಂದ್ರೆ ಇನ್ನೊಂದು ತಳಿದು ನಮ್ಮ ತೋಟದಲ್ಲಿ ಉಳಿಯುತ್ತೆ. ಅಂದ್ರೆ ವೈವಿಧ್ಯತೆಯನ್ನು ಕಾಪಾಡಿಕೊಳ್ಳೋದು ಬಹಳ ಮುಖ್ಯ. ಹೌದು ಹೌದು, ನಾವು ತುಂಬಾ ನೋಡ್ತಾ ಇರೋದಂತಂದ್ರೆ ನಮ್ದೀಗ ಕರ್ನಾಟಕದಲ್ಲಿ ಒಂದು 70-80% ತೋಟಗಳಲ್ಲಿ ಪಣಿಯೂರು ಒಂದನ್ನು ಮಾತ್ರ ನೋಡ್ತಾ ಇದೀವಿ. ಸೊ ಅದಾಗಿ ಈಗ ನಮಗೇನು 2018 ಕೊಡಗಲ್ಲಿ ಮಳೆ ಜಾಸ್ತಿ ಆಯ್ತಲ್ಲ, ಅಲ್ಲಿಂದ ಪಣಿಯೂರು ಒಂದರಲ್ಲಿ ರೋಗ ಬರೋದು ಜಾಸ್ತಿ ಆಗಿದೆ. ಹಾಗಾಗಿ ಬೇರೆ ಬೇರೆ ತಳಿಗಳನ್ನ ತೋಟದಲ್ಲಿ ನಾಟಿ ಮಾಡೋದ್ರಿಂದ ರೋಗನು ಸಹ ಕಂಟ್ರೋಲ್ ಮಾಡಬಹುದು. ಅದು ಬಹಳ ಮುಖ್ಯವಾದ ಅಂಶ. ನಾವು ಬೆಳೆಯನ್ನ ಉಳಿಸ್ಕೋಬೇಕು ಅಂತ ಅಂದ್ರೆ ವಿವಿಧ ತಳಿಗಳನ್ನ ಬೆಳೆಯೋದು ನಮ್ಮ ತೋಟಗಳಲ್ಲಿ ಬಹಳ ಮುಖ್ಯ. ಇದು ಮುಖ್ಯವಾಗಿ ಸಸಿಗಳನ್ನ ನಾವು ಈಗ ನಾಟಿ ಮಾಡ್ಕೋಬಹುದು ಈಗ್ಲೂ. ಹೌದು, ಮಳೆ ಈಗ ಸ್ವಲ್ಪ ಜಾಸ್ತಿ ಇದೆ, ಸೊ ಮಳೆ ಕಡಿಮೆ ಇದ್ದಾಗ ನಾಟಿ ಮಾಡ್ಲಿಕ್ಕೆ ಸೂಕ್ತ ಅಂತ ಹೇಳ್ತೀವಿ. ಯಾಕಂದ್ರೆ ಈಗ ಒಂದು ವಾರದಿಂದ ನಾವು ನೋಡ್ತಾ ಇದೀವಿ ರೆಡ್ ಅಲರ್ಟ್ ಆರೆಂಜ್ ಅಲರ್ಟ್ ಅಂತ ಬರ್ತಾ ಇದೆ. ಸೊ ಹಾಗಾಗಿ ಅದಿದ್ದಾಗ ನಾಟಿ ಮಾಡ್ಲಿಕ್ಕೆ ಹೋಗ್ಬಾರ್ದು, ಮಳೆ ಸ್ವಲ್ಪ ಕಡಿಮೆ ಇದ್ದಾಗ ನಾಟಿ ಮಾಡಬಹುದು. ನಾವು ಇದಕ್ಕೆ ಗಿಡಗಳನ್ನ ಹೇಗ್ ತಯಾರಿ ಮಾಡ್ಕೋಬೇಕು ಅಂತ ಅಂದ್ರೆ, ಮೊದಲಾಗಿ ನಾವು ಆಲ್ರೆಡಿ ನರ್ಸರಿನ ಮಾಡಿರ್ತೀವಿ. ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಕಡ್ಡಿಗಳನ್ನ ನೆಟ್ಬಿಟ್ಟು ಗಿಡಗಳನ್ನ ರೆಡಿ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿರ್ತೀವಿ. ಸೊ ಆ ಗಿಡಗಳು ಇವಾಗ ರೆಡಿ ಇರುತ್ತೆ. ಅದಲ್ದಲೆ ನಾವು ಸರ್ಪೆಂಟೈನ್ ಮೆಥಡ್ ಅಂತ ಒಂದು ಫಾಲೋ ಮಾಡ್ತೀವಿ. ಅದರಲ್ಲಿ ನಾವು ಗಿಡಗಳನ್ನ ಬೆಳೆಸಿದ್ರೆ ಆ ಗಿಡಗಳು ಸಹ ಚೆನ್ನಾಗಿ ಬೇರೂರುವಂತ ಗಿಡಗಳಾಗಿರುತ್ತೆ. ಅದರಲ್ಲೂ ಚಿಗುರು ಚೆನ್ನಾಗಿ ಬಂದು ಒಂದು 4-5 ಎಲೆ ಇರುವಂತಹ ಗಿಡಗಳು ರೆಡಿ ಇದ್ದವನ್ನ ನಾವು ಭೂಮಿಯಲ್ಲಿ ನೆಡ್ಲಿಕ್ಕೆ ತಗೋಬಹುದು ಅದನ್ನ. ಮಳೆಗಾಲ ಅಂತ ಅಂದ್ರೆ ಕರಿಮೆಣಸು ಬೆಳೆಯಲ್ಲಿ ರೋಗಗಳ ನಿರ್ವಹಣೆ ಬಹಳ ಮುಖ್ಯ. ಅದರಲ್ಲೂ ಈ ಬುಡಕೊಳೆ ರೋಗ ಅಂತ ನಾವು ಕರಿತೀವಿ, ಈ ಒಂದು ರೋಗ ಹೆಚ್ಚಾಗಿ ಕಾಣಿಸ್ಕೊಳ್ಳೋದನ್ನ ನಾವು ಕಾಣ್ತಾ ಇರ್ತೀವಿ. ಈ ರೋಗಗಳ ನಿರ್ವಹಣೆಯನ್ನ ಹೇಗೆ ಮಾಡ್ಕೋಬೇಕಾಗತ್ತೆ ಈ ಕರಿಮೆಣಸು ಬೆಳೆಯಲ್ಲಿ? ಮೊದಲನೇದಾಗಿ ನಮ್ಮ ತೋಟವನ್ನ ಶುಚಿಯಾಗಿ ಇಟ್ಕೋಬೇಕು, ಅದು ಮುಖ್ಯ. ಏನಂತಂದ್ರೆ ನಮಗೆ ಏನಾದರೂ ನೀರು ನಿಲ್ತಾ ಇದೆ ಆತರ ಏನಾದರೂ ಇದ್ದು ಅಂತಂದ್ರೆ ಚರಂಡಿ ವ್ಯವಸ್ಥೆ ಮಾಡಲೇಬೇಕಾಗುತ್ತೆ. ನಮ್ಮ ತೋಟ ಇಳಿಜಾರಲ್ಲಿದೆ, ಚರಂಡಿ ವ್ಯವಸ್ಥೆ ಬೇಡ ಅಂತ ಹೇಳೋರು ಸಹ ಈಗ ಚರಂಡಿ ವ್ಯವಸ್ಥೆ ಮಾಡುವಂತ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಮಳೆ ಜಾಸ್ತಿ ಆಗಿದೆ ಹಾಗಾಗಿ. ಸೊ ಹಂಗಾಗಿ ಬುಡದಲ್ಲಿ ನೀರು ನಿಲ್ಬಾರ್ದು, ಆತರ ನೋಡ್ಕೋಬೇಕಾಗುತ್ತೆ. ಮತ್ತೆ ಏನಾದರೂ ರೋಗ ಬಂದು ಎಲೆ ಮತ್ತೆ ಕೊತ್ತುಗಳು ಬಿದ್ದು ಹೋಗಿತ್ತು ಅಂತಂದ್ರೆ ಅದನ್ನ ತೋಟದಲ್ಲೇ ಬಿಡಬಾರ್ದು. ಕಪ್ಪಾಗಿ ಬಿದ್ದಿರುವಂತ ಎಲೆ ಮತ್ತೆ ಕೊತ್ತನ್ನ ಅದನ್ನ ತೆಗೆದು ತೋಟದಿಂದ ಹೊರಗಡೆ ಹಾಕಬೇಕಾಗುತ್ತೆ. ಸೊ ಅದನ್ನ ಫಸ್ಟ್ ನಾವು ಮಾಡಬೇಕಾಗುತ್ತೆ. ಅದಾದ ನಂತರ ರೋಗ ಹತ್ತೊಟ್ಟಿಗೆ ಏನ್ ಮಾಡ್ಬೇಕು ಅಂದ್ರೆ, ಮೊದಲನೇದಾಗಿ ರೋಗ ಬರಕ್ ಮುಂಚೆನೆ ನಾವು ಬೋರ್ಡೋ ಮಿಕ್ಸ್ಚರ್ ಸ್ಪ್ರೇನ ಕೊಡಬೇಕಾಗುತ್ತೆ. 1% ಬೋರ್ಡೋ ಸ್ಪ್ರೇನ ಮಳೆ ಸ್ಟಾರ್ಟ್ ಆದಾಗ ಅದು ಮತ್ತೆ ಅದ್ರ ಜೊತೆಗೆ ಕಾಪರ್ ಆಕ್ಸಿಕ್ಲೋರೈಡ್ ಅಂತ ಹೇಳಿ ಅದು 500 ಗ್ರಾಮ್ ಒಂದು ಬ್ಯಾರಲ್ ಅಲ್ಲಿ, ಒಂದು ಬ್ಯಾರಲ್ ಅಂದ್ರೆ 200 ಲೀಟರ್ ನೀರಲ್ಲಿ 500 ಗ್ರಾಮ್ನ ಕರಗಿಸ್ಬಿಟ್ಟು ಗಿಡದ ಬುಡಕ್ಕೆ ಹುಯ್ಬೇಕಾಗುತ್ತೆ. ಅದು ಇದಿಷ್ಟು ಫಸ್ಟ್ ನಾವು ಫೈಟೋಸ್ಯಾನಿಟರಿ ಅಥವಾ ಪ್ರೊಫಿಲಾಕ್ಟಿಕ್ ಅಂತ ಹೇಳ್ತೀವಿ. ಹೌದು, ಅದಷ್ಟು ಮಾಡ್ಬೇಕಾಗುತ್ತೆ. ಅದಾದ ನಂತರ ನಮ್ಗೇನಾದ್ರೂ ಈಗ ರೋಗ ಕಾಣಿಸ್ತಿದೆ, ಸ್ವಲ್ಪ ಅರಿಶಿನ ಆಗಿದೆ ಬಳ್ಳಿ ಅಂತ ಅಂದ್ರೆ, ಆಗ ಬೋರ್ಡೋ ಕೆಲಸ ಮಾಡಲ್ಲ ನಮ್ಗೆ. ಆಗ ಏನ್ ಮಾಡ್ಬೇಕಂತಂದ್ರೆ ಮೆಟ್ಲಾಕ್ಸಿಲ್ ಮ್ಯಾಕೋಸೆಬ್ ಅಂತ ಬರುತ್ತೆ, ಅದನ್ನ ನಾವು ಒಂದು 250 ಗ್ರಾಮ್ 1/4 kg ಒಂದು ಡ್ರಮ್ ನೀರಲ್ಲಿ, ಸೊ 200 ಲೀಟರ್ ನೀರಲ್ಲಿ ಕರಗಿಸ್ಬಿಟ್ಟು ಅದನ್ನ ಸಿಂಪಡಿಸಬೇಕು. ಮತ್ತೆ ಅದ್ರ ಜೊತೆಗೆ ಯಾವ ಗಿಡಗಳು ನಮಗೆ ಹಳದಿ ಕಾಣಿಸ್ತಿರುತ್ತಲ್ಲ ಅದಕ್ಕೆ ಮತ್ತೆ ಅದ್ರ ಸುತ್ತ ಇರುವಂತಹ ಗಿಡಗಳಿಗೆ ಅದನ್ನ ಸಿಂಪಡಿಸೋದು, ಮತ್ತೆ ಬುಡಕ್ಕೆ ಹುಯ್ಯೋದನ್ನ ಮಾಡ್ಬೇಕಾಗುತ್ತೆ. ಅಂದ್ರೆ ಬಳ್ಳಿ ಕೊತ್ತು ಎಲ್ಲದಕ್ಕೂ ಸಿಂಪಡಣೆ ಮಾಡ್ಬೇಕು. ಮಾಡಬಹುದು ಅದನ್ನ. ಮೆಟಲಾಕ್ಸಿಲ್ ಮ್ಯಾಂಕೋಜೆಬ್ ದ್ರಾವಣವನ್ನ, ಹೌದೌದು, ರೋಗ ಲಕ್ಷಣಗಳು ಕಾಣಿಸ್ಕೊಂಡಾಗ ಇದನ್ನು ಮಾಡಬೇಕಾಗುತ್ತೆ. ಮತ್ತೆ ಸುತ್ತಮುತ್ತ ಇರುವ ಗಿಡಗಳಿಗೂ ಬಳ್ಳಿಗಳಿಗೂ ಕೂಡ ನಾವು ಸಿಂಪಡಣೆ ಮಾಡಬೇಕಾಗುತ್ತೆ. ಬುಡಕ್ಕೂ ಬಳಸಬಹುದು ಇದನ್ನ. ಹೌದು, ಬುಡಕ್ಕೂ ಹಾಕಬಹುದು. ಮತ್ತೆ ಅದ್ರ ಜೊತೆಗೆ ಬೇರುಗಂಟು ಹುಳದ ಹತೋಟಿಗೆ ನಾವೇನ್ ಮಾಡ್ಬೇಕು ಅಂತ ಅಂದ್ರೆ, 400 ml ಅಷ್ಟು ಕಾರ್ಬೋಸಲ್ಫಾನ್ ಅಂತ ಬರುತ್ತೆ, ಅದನ್ನ 200 ಲೀಟರ್ ನೀರಿನಲ್ಲಿ ಕರಗಿಸಿ ಬುಡಕ್ಕೆ ಹುಯ್ಬಹುದು. ಅದಲ್ದಲ್ಲೇನೆ ಈಗ ವೇಲಂ ಪ್ರೈಮ್ ಅಂತ ಬಂದಿದೆ, ಅದು ಏನಂದ್ರೆ ಸ್ವಲ್ಪ ಕಾಸ್ಟ್ಲಿ ಕೆಮಿಕಲ್, ಆದ್ರೆ ನಮ್ ಕಾನ್ಸಂಟ್ರೇಷನ್ ಸ್ವಲ್ಪ ಕಡಿಮೆ ಇದೆ ಅದರಲ್ಲಿ. ಒಂದು 1.25 ml ಒಂದು ಲೀಟರ್ ನೀರಿಗೆ, ಅಂದ್ರೆ 150 ml ನಾವು 200 ಲೀಟರ್ ನೀರಲ್ಲಿ ಕರಗಿಸ್ಬಿಟ್ಟು ಅದನ್ನ ಮಿಕ್ಸ್ ಮಾಡ್ಬಿಟ್ಟು ಬುಡಕ್ಕೆ ಹಾಕಬೇಕು. ಅಂದ್ರೆ ಅದು ಕೂಡ ಜಂತು ಹುಳುಗಳ ಸಮಸ್ಯೆ ಕೂಡ ಬರಬಹುದು. ಹೌದು, ಜಂತು ಹುಳುಗಳ ಸಮಸ್ಯೆ ಇದ್ರೂ ಸಹ ಹಳದಿ ಆಗುತ್ತೆ. ನಮಗೆ ಜಂತು ಹುಳುಗಳು ಇತ್ತು ಅಂತ ಅಂದ್ರೆ ಅದರಿಂದ ನಮಗೆ ಬೇರೆ ಸೋಂಕು ರೋಗಗಳು ಸ್ಟಾರ್ಟ್ ಆಗುತ್ತೆ. ಯಾಕೆಂದ್ರೆ ಬೇರಿಗೆ ಏಟಾಗುತ್ತೆ. ನಾವೀಗ ತೋಟದಲ್ಲಿ ಏನೇ ಕೆಲಸ ಮಾಡುವಾಗ್ಲೂ ಮೆಣಸಿನ ಬಳ್ಳಿಯ ಬೇರುಗಳಿಗೆ ಏಟಾಗದಲ್ಲೇ ಇರೋ ತರ ಮಾಡ್ಬೇಕಾಗುತ್ತೆ. ಈಗ ಚರಂಡಿ ಮಾಡೋದಾಗ್ಲಿ ಅಥವಾ ಏನಾದ್ರೂ ಹುಲ್ ತೆಗೆಯೋದು ಅದೆಲ್ಲ ಮಾಡುವಾಗ ಬುಡಕ್ಕೆ ಏಟಾಗಬಾರ್ದು ಯಾವತ್ತು. ಬೇರುಗಳಿಗೆ ಯಾವುದೇ ರೀತಿ ಗಾಯ ಆಗಬಾರ್ದು. ಹೌದು, ಅದು ಬಹಳ ಮುಖ್ಯವಾದಂತ ಅಂಶ. ಮತ್ತೆ ಓಡು ಕವಲುಗಳು ಅವೆಲ್ಲ ನೆಲದ ಮೇಲೇನೆ ಇರ್ತವೆ, ಅವುಗಳನ್ನ ಏನಾದ್ರೂ ನೋಡ್ಬೇಕಾಗತ್ತ? ಈಗ ಕವಲುಗಳನ್ನ ನಾವು ಕಟ್ ಮಾಡಿಬಿಟ್ಟು ಹೇಗೆ ಜಿಟಿ ಜಿಟಿ ಮಳೆ ಬರುವಂತ ಸಂದರ್ಭದಲ್ಲಿ ಅದನ್ನ ನೆಡ್ಬೋದು. ನೀವು ಬೇರೆ ವಿಧ ಕಡ್ಡಿಗಳನ್ನು ನೆಡ್ಬೋದು, ಇಲ್ಲಾಂದ್ರೆ ಜಿಟಿ ಜಿಟಿ ಮಳೆ ಇರುವಾಗ ಆ ಕಡ್ಡಿಗಳನ್ನು ಸಹ ನೆಡ್ಬೋದು. ಸಸಿಗಳಾಗಿ ಬೆಳೀತವೆ. ಹೌದು, ಬೆಳೆಯುತ್ತೆ ಅದು. ಅಂದ್ರೆ ಎಲ್ಲೆಲ್ಲಿ ಹೋಗಿರುತ್ತೆ ಸಸಿಗಳು ಅಂತ ಕಡೆ ನಾವು ಇವನ್ನ ಹಾಕೋಬಹುದು. ಹೌದು, ಮತ್ತೆ ಅದನ್ನ ಕಟ್ ಮಾಡಿ ತೆಗಿಬೇಕಾಗುತ್ತೆ. ಯಾಕೆಂದ್ರೆ ಒಂದೊಂದ್ಸರಿ ಏನಾಗುತ್ತೆ ಅಂದ್ರೆ ರೋಗ ಒಂದ್ ಕಡೆಯಿಂದ ಒಂದ್ ಕಡೆಗೆ ಅದರಿಂದನೂ ಹರಡುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ತೋಟದಲ್ಲಿ ಅದನ್ನ ಬಿಟ್ಕೋಬಾರ್ದು ಈ ಟೈಮಲ್ಲಿ. ಇನ್ನೊಂದು, ಈಗ ಹೆಚ್ಚು ಮಳೆ ಬರುವಂತ ಸಂದರ್ಭದಲ್ಲಿ ಪೋಷಕಾಂಶಗಳು ಕೊಟ್ಟಿದ್ರು ಕೂಡ ಕೊಚ್ಚೋಗಿರೋ ಸಾಧ್ಯತೆ ಇರುತ್ತೆ. ಇಂಥ ಸಂದರ್ಭದಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕಡೆಗೂ ಗಮನವನ್ನು ಕೊಡಬೇಕಾಗುತ್ತೆ. ಹೌದು, ನಾವೀಗ ಏನ್ ಮಾಡ್ತೀವಿ ಅಂತಂದ್ರೆ ಒಂದೊಂದ್ಸರಿ ಬರೀ ಕಾಫಿಗಷ್ಟೇ ಗೊಬ್ಬರ ಕೊಟ್ಟು ಅದಕ್ಕೆ ಮಾತ್ರ ಏನು ರೆಕಮೆಂಡೇಶನ್ ಇರುತ್ತೆ ಅದನ್ನ ಮಾತ್ರ ಸ್ವಲ್ಪ ಪ್ರಮಾಣದಲ್ಲಿ ಮೆಣಸಿಗೆ ಹಾಕ್ತಿವಿ. ಬಟ್ ಮೆಣಸಲ್ಲೂ ನಮ್ಮ ಸಂಸ್ಥೆಯಿಂದ ಇದಕ್ಕೆ ಎಷ್ಟು ಗೊಬ್ಬರ ಹಾಕ್ಬೇಕು ಅನ್ನೋದನ್ನ ಶಿಫಾರಸ್ ಮಾಡಿದ್ದಾರೆ. ಈ ಟೈಮಲ್ಲಿ ಏನ್ ಮಾಡ್ಬೇಕು ಅಂದ್ರೆ 1 bag ಯೂರಿಯಾ ಮತ್ತೆ 1 bag ಅಷ್ಟು ರಾಕ್ ಫಾಸ್ಫೇಟ್ ಮತ್ತೆ 2 bag ಮ್ಯೂರೇಟ್ ಪೊಟ್ಯಾಶ್, ಇದು ಮೂರನ್ನು ಮಿಕ್ಸ್ ಮಾಡ್ಬಿಟ್ಟು ಒಂದು 100-150 gram ಅಷ್ಟು ಬಳ್ಳಿಯ ಇದ್ರ ಮೇಲೆ ಹೋಗುತ್ತೆ. ಎಷ್ಟು ವರ್ಷ ಆಗಿದೆ ನಾವು ಅದನ್ನ ನೆಟ್ ಬಿಟ್ಟು ವಯಸ್ಸಿನ ಮೇಲೆ ಹೋಗುತ್ತೆ ಅದು. ಚಿಕ್ಕ ಬಳ್ಳಿಗಳಾದ್ರೆ ಸ್ವಲ್ಪ ಸಾಕು, ಒಂದು 50 gram ಒಳಗಡೆ ಕೊಟ್ರೆ ಸಾಕು. ದೊಡ್ಡ ಬಳ್ಳಿಗಳಿಗೆಲ್ಲ 100-150 gram ಅಷ್ಟು ಹಾಕ್ಬೇಕಾಗುತ್ತೆ ಗೊಬ್ಬರನ. ಮತ್ತೆ ಲಘು ಪೋಷಕಾಂಶಗಳನ್ನು ಏನಾದರೂ ಕೊಡಬೇಕಾಗುತ್ತೆ. ಹೌದು, ನಮ್ಮ ಸಂಸ್ಥೆಯಿಂದನೇ ಮೈಕ್ರೋನ್ಯೂಟ್ರಿಯಂಟ್ ಮಿಕ್ಸ್ಚರ್ ಅಂತ ಮಾಡಿದೀವಿ ನಾವು. ಪೆಪ್ಪರ್ ಸ್ಪೆಷಲ್ ಅಂತ ಸಿಗುತ್ತೆ ಅದು. ಸೊ ಅದನ್ನ ನಾವು ಲೈಸೆನ್ಸ್ ಸಹ ಕೊಟ್ಟಿದೀವಿ ಬೇರೆ ಬೇರೆ ಸಂಸ್ಥೆಗಳು, ಅದನ್ನ ತಗೊಂಡು ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ. ಅದನ್ನು ಸಹ ನಾವು ಈ ಟೈಮಲ್ಲಿ ಸ್ಪ್ರೇ ಕೊಡಬಹುದು ಅದನ್ನ. ಅದು ಎಷ್ಟು ಅಂತ ಅಂದ್ರೆ 1 kg 200 liter ನೀರಲ್ಲಿ ಪೆಪ್ಪರ್ ಸ್ಪೆಷಲ್, ಅದ್ರ ಜೊತೆಗೆ 19 ಅಥವಾ 15 ಬರುತ್ತಲ್ಲ ಕಾಂಪ್ಲೆಕ್ಸ್ ಫರ್ಟಿಲೈಸರ್ ಬರುತ್ತಲ್ವಾ, ಸೊ ಅದನ್ನ ಮಿಕ್ಸ್ ಮಾಡ್ಬಿಟ್ಟು ಕೊಡಬಹುದು. ಅದು ಸ್ಪ್ರೇ ಕೊಡ್ಬೇಕು, ಅದು ಬುಡ ಕುಯ್ಯೋದಲ್ಲ, ಸ್ಪ್ರೇನೆ ಕೊಡ್ಬೇಕು, ಅದು ಎಲೆಗಳಿಗೆ ಸಿಂಪಡಿಸಬೇಕು ಅದನ್ನ. ಎಲೆ ಸಿಂಪರಣೆ ಮಾಡಬೇಕು. ಹೌದು, ಅಂದ್ರೆ ಮಳೆ ಬಿಡು ಕೊಟ್ಟಾಗ ಮಾಡಬೇಕಾಗುತ್ತೆ. ಹೌದು, ಮಳೆ ನಾವು ಸಿಂಪರಣೆ ಮಾಡಿದ ಎಷ್ಟು ಸಮಯ ಮಳೆ ಬರಬಾರ್ದು ಅಂತೀರಿ? ಅಟ್ಲೀಸ್ಟ್ 5-6 ಗಂಟೆ ಅಷ್ಟು ಮಳೆ ಇರಬಾರ್ದು ಅದರಲ್ಲಿ. ಮಳೆ ಬರದಲ್ಲೇ ಇರಬೇಕು. ಇದು ವರ್ಷಕ್ಕೆ 2 times ಕೊಡಬಹುದು ನಾವು, ಮಳೆ ಸ್ಟಾರ್ಟ್ ಆಗುತ್ತಲ್ಲ ಆ ಟೈಮಲ್ಲಿ, ಮತ್ತೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ 1 times ಕೊಡಬಹುದು. ಇದು ಲಘು ಪೋಷಕಾಂಶದ ಸಿಂಪಡಣೆ ಮಾಡಬಹುದು. ಇನ್ನ ಈ ಜೈವಿಕ ರೋಗನಾಶಕಗಳು ಎಲ್ಲ ಸಿಗ್ತಾವಲ್ಲ, ಅವನ್ನು ಕೂಡ ಬಳಸ್ಕೋಬಹುದು ರೋಗ ನಿರ್ವಹಣೆಯಲ್ಲಿ. ಹೌದು, ನಾವು ಟ್ರೈಕೋಡರ್ಮಾ ಮತ್ತೆ ಪೊಚೋನಿಯಾ ಇರುತ್ತಲ್ವಾ, ಅದನ್ನು ಸಹ ಬಳಸಬಹುದು. ನಾವೀಗ ಏನು ಮಳೆ ಸ್ಟಾರ್ಟ್ ಆಗುವಾಗ ಗೊಬ್ಬರ ಕೊಡ್ತೀವಲ್ವಾ, ಅದ್ರ ಜೊತೆಗೆ ಸಗಣಿ ಗೊಬ್ಬರ ಅಥವಾ ಬೇವಿನ ಹಿಂಡಿ ಹಾಕ್ತಿವಲ್ಲ, ಅದ್ರ ಜೊತೆ 50 gram ಅಷ್ಟು ಟ್ರೈಕೋಡರ್ಮಾ ಪೊಚೋನಿಯನ ಮಿಕ್ಸ್ ಮಾಡಿ ಅದಕ್ಕೆ ಕೊಡಬಹುದು. ಜೈವಿಕ ಏನಾಗುತ್ತೆ ಅಂದ್ರೆ ಅದು ಕಂಟ್ರೋಲ್ ಮಾಡುತ್ತೆ ಅಂತಲ್ಲ, ಅದ್ರದ್ದು ಬಿಲ್ಡಪ್ ನಮ್ದು ನೆಲದಲ್ಲಿ ಜಾಸ್ತಿ ಆಗ್ತಾ ಹೋದಾಗ ಬೇಡವಾದಂತ ಈಗ ಫೈಟ್ ಆಫ್ ತರ ಏನಿರುತ್ತೋ ರೋಗ ಬರುವಂತಹ ಶಿಲೀಂಧ್ರಗಳಿರುತ್ತೋ ಅದ್ರದ್ದು ಆಪೋಸಿಟ್ ಆಗಿ ಇದು ವರ್ಕ್ ಮಾಡುತ್ತೆ. ಅದು ಅದಕ್ಕೋಸ್ಕರ ನಾವು ನಮ್ಮ ಭೂಮಿಯಲ್ಲಿ ಅದನ್ನ ಬಿಲ್ಡಪ್ ನ ಜಾಸ್ತಿ ಮಾಡ್ಬೇಕು. ಮತ್ತೆ AMC ಅಂತಾನೂ ಕೂಡ ಒಂದು ಸಿಗುತ್ತೆ. ಹೌದು, ಅದನ್ನು ಸಹ ಬಳಸಬಹುದು. ಅಂದ್ರೆ ಇವುಗಳು ಅಭಿವೃದ್ಧಿ ಆಗೋದಕ್ಕೆ ಸಾವಯವ ಅಂಶ ಬಹಳ ಮುಖ್ಯ. ಹೌದು, ಇರಬೇಕಾಗುತ್ತೆ, ಸಾವಯವ ಗೊಬ್ಬರದಲ್ಲೇ ಮಿಶ್ರ ಮಾಡಿ ಕೊಡ್ಬೇಕು. ಹೌದು, ಮತ್ತೆ ತೇವಾಂಶನೂ ಇರಬೇಕಾಗುತ್ತೆ. ತೇವಾಂಶ ಇರಬೇಕು, ತೇವಾಂಶನೂ ಒಂದು ಹಿತಕರವಾದ ಪ್ರಮಾಣದಲ್ಲಿ ಇದ್ರೆ ಚೆನ್ನಾಗಿ ಅಭಿವೃದ್ಧಿಯಾಗಿ ಬುಡದಲ್ಲೇ ಇರುತ್ತೆ. ಮುಖ್ಯವಾಗಿ ಕರಿಮೆಣಸಿನ ಬೇರುಗಳಿಗೆ ಯಾವುದೇ ರೀತಿ ಗಾಯ ಆಗದಂತೆ ನೋಡ್ಕೊಳ್ಳೋದು ಬಹಳ ಮುಖ್ಯ. ಬೇರುಗಳು ಮತ್ತೆ ಕಾಂಡಕ್ಕೆ, ಅದು ಬಹಳ ಮುಖ್ಯವಾದ ಅಂಶ. ಇದು ಮುಖ್ಯವಾಗಿ ಕರಿಮೆಣಸಿನಲ್ಲಿ ಕೈಗೊಳ್ಳಬಹುದಾದಂತಹ ನಿರ್ವಹಣಾ ಕ್ರಮ. ಇನ್ನು ಏಲಕ್ಕಿ ಬೆಳೆಯನ್ನು ಕೂಡ ನಮ್ಮ ರೈತರು ಬೆಳೀತಾರೆ. ಏಲಕ್ಕಿ ಬೆಳೆಯಲ್ಲಿ ಏನೇನು ಅಂಶಗಳ ಕಡೆಗೆ ಗಮನ ಕೊಡಬೇಕಾಗುತ್ತೆ? ಏಲಕ್ಕಿಯಲ್ಲಿ ಮೊದಲನೇದಾಗಿ ಅಂದ್ರೆ ಮಳೆಗಾಲ ಸ್ಟಾರ್ಟ್ ಆಗಿದ ತಕ್ಷಣ ಸಸಿಗಳನ್ನ ನಾಟಿ ಮಾಡಬಹುದು. ಇದರಲ್ಲಿ 2 ತರದ ಸಸಿಗಳಿರುತ್ತೆ ಏಲಕ್ಕಿಯಲ್ಲಿ. ಮೊದಲನೇದಾಗಿ ಒಂದು ನಾವು ಬೀಜದಿಂದ ಮಾಡಿದಂತ ಗಿಡಗಳಾಗಿರುತ್ತೆ, ಅದಲ್ದಲ್ಲೇ ಇನ್ನೊಂದು ಕಂದುಗಳು, ತಾಳಗಿಡ ಅಂತ ಹೇಳ್ತೀವಿ, ಅದು ಸಕ್ಕರ್ಸ್ ಅಂತ ಹೇಳ್ತೀವಿ, ಅದನ್ನು ಸಹ ಬಳಸಬಹುದು. ಏಲಕ್ಕಿಯಲ್ಲಿ ಏನಾಗುತ್ತೆ ಅಂತಂದ್ರೆ ಕ್ರಾಸ್ ಪಾಲಿನೇಷನ್ ಅಂತ ಹೇಳ್ತೀವಿ, ಪರಕೀಯ ಪರಾಗಸ್ಪರ್ಶ ಆಗುತ್ತೆ. ಅಂದ್ರೆ ನಾವು ಬೀಜದಿಂದ ಸಸಿಗಳನ್ನ ಮಾಡಿದ್ರೆ ಅದು ಟ್ರೂ ಟು ಟೈಪ್, ತಾಯಿ ಗಿಡದ ತರನೇ ಇರಲ್ಲ, ವ್ಯತ್ಯಾಸಗಳು ಬರುತ್ತೆ. ಹೌದು, ವ್ಯತ್ಯಾಸ ಬರುತ್ತೆ. ಹಾಗಾಗಿ ಬೇರೆ ಬೇರೆ ತಳಿಗಳನ್ನ ನಾವು ನೋಡ್ತೀವಿ ಏಲಕ್ಕಿಯಲ್ಲಿ. ಬೀಜದಿಂದ ಮಾಡಿದಂತ ಗಿಡಗಳನ್ನ ತಗೊಂಡ್ರೆ ಅದು ತಾಯಿ ಗಿಡದ ತರ ಇರಲ್ಲ, ಮತ್ತೆ ಸ್ಪೆಸಿಫಿಕ್ ವೆರೈಟಿ ಆಗಿರಲ್ಲ, ಅದು ತಳಿ ಆಗಿರಲ್ಲ. ಹಾಗಾಗಿ ನಮಗೆ ಇದೇ ವೆರೈಟಿ ಬೇಕು ಅಂತ ಅಂದ್ರೆ ತಳಿ ಬೇಕಾದ್ರೆ ನಾವು ಅದನ್ನ ಕಂದು ಗಿಡಗಳನ್ನ ಉಪಯೋಗಿಸಿ ಮಾಡ್ಬೇಕಾಗುತ್ತೆ. ಅದರಲ್ಲಿ ಕಂದುಗಳನ್ನೇ ಬಳಸ್ಕೊಂಡು ಸಸಿ ಮಾಡ್ಕೊಂಡಿರ್ಬೇಕಾಗುತ್ತೆ. ಅಂತ ಸಸ್ಯಗಳು ಸಿಗ್ತಾವ ಏಲಕ್ಕಿ ಸಂಶೋಧನಾ ಕೇಂದ್ರ? ನಮ್ಮಲ್ಲಿ ಬೀಜದಿಂದನೂ ಸಹ ಗಿಡಗಳನ್ನ ಮಾಡ್ತೀವಿ, ಅದ್ರ ಜೊತೆಗೆ ಕಂದುಗಳಿಂದನೂ ಸಹ ಗಿಡಗಳನ್ನ ಮಾಡ್ತೀವಿ. ಸೊ ನಮ್ಮಲ್ಲಿ ನಾವು ಇಲ್ಲಿವರೆಗೂ ಒಂದು 6 ತಳಿಗಳನ್ನ ಬಿಡುಗಡೆ ಮಾಡಿದ್ದೀವಿ. ಸೊ ಅದರಲ್ಲಿ ಅಪ್ಪಂಗಲ 1 ಅಂತ ಒಂದು ತಳಿ ಇದೆ, ಅದು ಚೆನ್ನಾಗಿ ಇಳುವರಿ ಕೊಡುವಂತಹ ಒಂದು ತಳಿಯಾಗಿದೆ. ಅಪ್ಪಂಗಲ 2 ಅಂತ ಒಂದು ತಳಿ ಇದೆ, ಇದು ಕಟ್ಟೆ ರೋಗ ಬರುತ್ತಲ್ಲ ಕಟ್ಟೆ ರೋಗಕ್ಕೆ ಸಹಿಷ್ಣುತೆ ಹೊಂದಿರುವಂತ ಒಂದು ಹೈಬ್ರಿಡ್ ತಳಿಯಾಗಿದೆ, ಸಂಕರ್ಣ ತಳಿ ಇದ್ದು. ಅದಲ್ದಲ್ಲೇ ISR ಅವಿನಾಶ್ ಅಂತ ಇದೆ, ಇದು ಏಲಕ್ಕಿಯಲ್ಲಿ ಒಂದು ಮುಖ್ಯವಾದ ರೋಗ ಅಂತಂದ್ರೆ ಬುಡಕೊಳ್ಳೆ ರೋಗ ಬರುತ್ತೆ, ಆ ರೋಗಕ್ಕೆ ಸಹಿಷ್ಣುತೆ ಹೊಂದಿರುವಂತ ರೋಗ ನಿರೋಧಕ ಶಕ್ತಿ ಹೊಂದಿರುವಂತ ಒಂದು ತಳಿಯಾಗಿದೆ. ಇನ್ನೊಂದು ISR ವಿಜೇತ ಅಂತ ಹೇಳಿ, ಇದು ಸಹ ಕಟ್ಟೆ ರೋಗಕ್ಕೆ ಸಹಿಷ್ಣುತೆ ಹೊಂದಿರುವಂತ ಒಂದು ತಳಿ. ಮತ್ತೆ ನಾವು ಈಗ ರೀಸೆಂಟ್ ಆಗಿ 2 ತಳಿಗಳನ್ನ ಬಿಡುಗಡೆ ಮಾಡಿದೀವಿ, ಒಂದು ISR ಕಾವೇರಿ ಮತ್ತೆ ISR ಮನುಶ್ರೀ ಅಂತ ಹೇಳಿ. ಸೊ ಇದೆರಡು ತಳಿಗಳನ್ನ ಮಾನ್ಯ ಪ್ರಧಾನಮಂತ್ರಿಗಳವರು ಬಿಡುಗಡೆ ಮಾಡಿದಂತ 2 ತಳಿಗಳಾಗಿದೆ. ಇದು ಸ್ವಲ್ಪ ಕಡಿಮೆ ನೀರಿದ್ರು ಸಹ ಬೆಳೀಲಿಕ್ಕೆ ಸೂಕ್ತವಾದಂತ 2 ತಳಿಗಳಾಗಿದೆ. ಮತ್ತೆ ಕಾವೇರಿ ಅನ್ನೋ ತಳಿಯಲ್ಲಿ ನಮಗೊಂದು 70% ಅಷ್ಟು ಮೋರ್ ದನ್ 7 mm 7 mm ಗಿಂತ ದಪ್ಪ ಗಾತ್ರದ ಕಾಯಿಗಳನ್ನ ಹೊಂದಿರುವಂತ ಒಂದು ತಳಿಯಾಗಿದೆ ಕಾವೇರಿ ಅಂತ. ISR ಕಾವೇರಿ ಅಂತ. ಇನ್ನೊಂದು ಮನುಶ್ರೀ ಅಂತ ಇತ್ತೀಚೆಗೆ ಬಿಡುಗಡೆ ಆದಂತ ತಳಿಗಳು. ಅಂದ್ರೆ ನಮ್ಮ ಪ್ರಧಾನಮಂತ್ರಿಗಳು 100+ ತಳಿಗಳನ್ನು ಬಿಡುಗಡೆ ಮಾಡಿದಾಗ ಈ ತಳಿಗಳು ಕೂಡ ಅದರಲ್ಲಿ ಸೇರ್ಕೊಂಡಿದೆ. ಅದು ನಮ್ಮ ಹೆಮ್ಮೆ ಅಂತ ಹೇಳಬೇಕು. ನಮ್ಮ 2 ಏಲಕ್ಕಿ ತಳಿಗಳನ್ನು ಸಹ ಬಿಡುಗಡೆ ಆಗಿರೋದು. ISR ಕಾವೇರಿ, ISR ಮನುಶ್ರೀ, ಮನುಶ್ರೀ ಇವೆರಡು ತಳಿಗಳು. ಈ ಸಂದರ್ಭದಲ್ಲಿ ಅವುಗಳನ್ನ ನಾಟಿ ಮಾಡಿಕೊಂಡು ನಾವು ನಿರ್ವಹಣೆ ಮಾಡ್ಕೋಬಹುದು. ಇದರಲ್ಲಿ ನಾವು ಸ್ಪೇಸಿಂಗ್ ಬಗ್ಗೆ ಎಷ್ಟು ಅಂತರ ಕೊಡಬೇಕು ಅಂತ ಹೇಳೋದಾದ್ರೆ, ಏಲಕ್ಕಿಯಲ್ಲಿ ಏನಾಗುತ್ತೆ ಅಂದ್ರೆ ಬೇರೆ ಬೇರೆ ಟೈಪ್ ಬರುತ್ತೆ. ಏನು ನಾವು ಅಂದ್ರೆ ಹೂವಿನ ಈ ಗೊಂಚಲು ಹೆಂಗ್ ಬೆಳೆಯುತ್ತಲ್ಲ, ಪ್ಯಾನಿಕಲ್ಸ್ ಅಂತ ಹೇಳ್ತೀವಲ್ಲ, ಅದ್ರದ ಮೇಲೆ 3 ವಿಭಾಗಗಳಾಗಿ ಮಾಡ್ತೀವಿ. ಒಂದು ಮಲಬಾರ್ ಅಂತಂದ್ರೆ ಅದನ್ನ ಮಂಜರಾಬಾದ್ ಅಂತ ಹೇಳ್ತಾರೆ ಒಬ್ಬೊಬ್ರು. ಸೊ ಹಂಗಾಗಿ ಆ ಮಲಬಾರ್ ಟೈಪ್ಸ್ ಅಂತ ಅಂದ್ರೆ ಹೂ ಗೊಂಚಲುಗಳು ಅಥವಾ ಕೊತ್ತುಗಳು ನೆಲದ ಮೇಲೆ ಹರಡ್ಕೊಂಡಿರುತ್ತೆ, ಅದು ಮಲಬಾರ್. ಆ ಪ್ರಭೇದದ ತಳಿಗಳನ್ನ ಬೆಳೆಯೋದಾದ್ರೆ ಒಂದು 6 ಅಡಿ ಅಷ್ಟು ಅಂತರ ಕೊಡ್ಬೇಕಾಗುತ್ತೆ, 2 ಮೀಟರ್ ಅಂತರ ಗಿಡದಿಂದ ಮತ್ತೆ ಸಾಲಿಂದ ಸಾಲಿಗೆ. ಅದೇ ಮೈಸೂರು ಮತ್ತೆ ಒಳುಕ ಅಂತ ಹೇಳ್ತೀವಿ, 2 ಪ್ರಭೇದಗಳು. ಆ ಪ್ರಭೇದಗಳಿಗಾದ್ರೆ 9 ಅಡಿ ಎತ್ತರವಾಗಿ ಬೆಳೆಯುವಂತ ತಳಿಗಳಿರುತ್ತೆ ಅದರಲ್ಲಿ. ಈಗ ನಾವು ಹೆಚ್ಚಾಗಿ ಕೇಳಿರುವಂತ ಒಂದು ತಳಿ ನಲ್ಯಾಣಿ ಗ್ರೀನ್ ಗೋಲ್ಡ್ ಅಂತ ಕೇಳಿದ್ದೀವಿ, ಗ್ರೀನ್ ಗೋಲ್ಡ್ ಅಂತ ಹೇಳ್ತೀವಿ. ಸೊ ಅದು ಒಳುಕಗೆ ಬರುವಂತ ಒಂದು ತಳಿಯಾಗಿದೆ. ಸೊ ಅದಕ್ಕೆಲ್ಲ 9 ಅಡಿ ಅಷ್ಟು ಅಂತರ ಕೊಡ್ಬೇಕಾಗುತ್ತೆ, 3 ಮೀಟರ್ ಅಂತರ ಕೊಡ್ಬೇಕಾಗುತ್ತೆ. ಅಂದ್ರೆ ನಮ್ಮಲ್ಲಿ ಹೆಚ್ಚು ಬೆಳೆಯುವುದು ಮಲಬಾರ್ ರೀತಿ. ಮಲಬಾರ್ ತಳಿ ನಮ್ಮಲ್ಲಿಗೆ ಸೂಕ್ತವಾದ ತಳಿ, ಹೌದು, ಕರ್ನಾಟಕಕ್ಕೆ. ಮೈಸೂರು ಪ್ರಭೇದದ ತಳಿಗಳು ಕೇರಳಕ್ಕೆ ಸೂಕ್ತ, ಒಳುಕ ಎರಡೂ ಕಡೆಗೆ ಸೂಕ್ತವಾದಂತ ತಳಿಗಳಿರುತ್ತೆ. ಇನ್ನು ರೋಗಗಳ ನಿರ್ವಹಣೆ ಬಹಳ ಮುಖ್ಯವಾಗುತ್ತೆ ಈ ಸಂದರ್ಭದಲ್ಲಿ. ತಾವು ಹೇಳಿದ್ರಿ ಈಗ ಈ ಕಂದುಕೊಳೆ ರೋಗನೂ ಬರುತ್ತೆ ಅಂತ, ಇವುಗಳ ನಿರ್ವಹಣೆ ಹೇಗೆ ಅಂತೀರಿ? ಏಲಕ್ಕಿ ಏನಂತಂದ್ರೆ, ತುಂಬಾ ಜನ ನಮ್ಮ ಸಂಸ್ಥೆಗೆ ಬಂದವರೆಲ್ಲ ಕೇಳ್ತಾರೆ, ನೀರಿಲ್ಲ ಅಂದ್ರೆ ಬೆಳೆಯಕ್ಕಾಗಲ್ಲ, ತುಂಬಾ ನೀರ್ ಬೇಕಲ್ವಾ ಅಂತ ಹೇಳಿ. ಏಲಕ್ಕಿ ಒಂದು ಯಾವ ತರ ಬೆಳೆ ಅಂತಂದ್ರೆ, ಅದಕ್ಕೆ ನೀರ್ ಬೇಕು, ಆದ್ರೆ ಬುಡದಲ್ಲಿ ನೀರ್ ನಿಲ್ಬಾರ್ದು. ಬುಡದಲ್ಲಿ ನೀರ್ ನಿಲ್ತು ಅಂತ ಅಂದ್ರೆ ರೋಗ ಬಂದೇ ಬರುತ್ತೆ. ಅದು ಕಂದುಕೊಳೆ ರೋಗ ಅಂತ ಹೇಳಿದ್ನಲ್ಲ, ಗೆಡ್ಡೆಕೊಳೆ ರೋಗ, ಕಾಂಡಕೊಳೆ ರೋಗ, ರೈಸೋಮ್ ರಾಟ್ ಅಂತ ಹೇಳ್ತೀವಿ. ಸೊ ಆ ರೋಗ ಬಂದೇ ಬರುತ್ತೆ. ಸೊ ಅದಕ್ಕೆ ನಾವು ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ, ಮಳೆಗಾಲ ಸ್ಟಾರ್ಟ್ ಆಗುವಾಗ ಚರಂಡಿಗಳನ್ನ ಕ್ಲೀನ್ ಮಾಡ್ಬೇಕಾಗುತ್ತೆ. ಈಗ ನೀವು ಹೊಸ ತೋಟ ಮಾಡಿದೀವಿ ಅಂತ ಅಂದ್ರೆ ಚರಂಡಿಗಳ ವ್ಯವಸ್ಥೆನ ಕಲ್ಪಿಸಬೇಕಾಗುತ್ತೆ ಹೊಸದಾದ್ರೆ. ಇಲ್ಲ ಅಂತಂದ್ರೆ ನಮ್ಮಲ್ಲಿ ಆಲ್ರೆಡಿ ಚರಂಡಿಗಳನ್ನ ಮಾಡಿರ್ತೀವಿ, ಆ ಚರಂಡಿಗಳನ್ನ ಕ್ಲೀನ್ ಮಾಡ್ಬೇಕಾಗುತ್ತೆ. ಎರಡು ಗಿಡದ ಸಾಲುಗಳ ಮಧ್ಯೆ ಮಾಡ್ಬೇಕಾಗುತ್ತೆ ಚರಂಡಿ. ಎಲ್ಲಾ ಗಿಡಗಳ ಮಧ್ಯದಲ್ಲೂ ಮಾಡೋದು ಉತ್ತಮ ಅದು. ಸೊ ಇಲ್ಲ ಅಂದ್ರೆ 2 ಲೈನ್ ಗೆ ಒಂದೊಂದು ಚರಂಡಿ ಆದ್ರೂ ಕಲ್ಪಿಸಬೇಕಾಗುತ್ತೆ. ಅದು ಒಂದ್ ಸೈಡ್ ಅಲ್ಲಾದ್ರೂ ನೀರ್ ಹೋಗ್ಬೇಕು. ಅದು ಎಷ್ಟು ಆಳ, ಎಷ್ಟು ಅಗಲ ಇರ್ಬೇಕಾಗುತ್ತೆ? ಒಂದುವರೆ ಅಡಿ ಅಷ್ಟು ಕೊಟ್ರೆ ಒಳ್ಳೇದು. ನಾವು 1.5 ಅಡಿ ಆಳ, 1 ಅಡಿ ಅಗಲ ಅಗಲ ಇದ್ರೆ ಒಳ್ಳೇದದು. ಮತ್ತೆ ಅಲ್ಲಿ ಮರಗಳ ಎಲೆಗಳು ಇವೆಲ್ಲ ಬಿದ್ದು ಸಾವಯವ ಗೊಬ್ಬರನು ಆಗುತ್ತೆ ಅಲ್ಲಿ. ಹೌದೌದು, ಅವನ್ನು ಕೂಡ ನಾವು ಬಳಸ್ಕೋಬಹುದು. ಆಮೇಲೆ ಬಳಸಬಹುದು ಅದನ್ನ. ಈಗ ನಾವು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಮಳೆಗಾಲದಲ್ಲಿ, ಮುಂಗಾರು ಪ್ರಾರಂಭಕ್ಕಿಂತ ಮುಂಚೆನೆ ಅದನ್ನ ಸ್ವಚ್ಛ ಮಾಡ್ಕೊಂಡ್ರೆ. ಹೌದೌದು, ಅದೇ ಮುಖ್ಯವಾದ ಕ್ರಮ. ಹೌದು, ಮೊದಲನೇದಾಗಿ ಅದ್ ಮಾಡ್ಬೇಕಾಗುತ್ತೆ. ಅದಾದ ನಂತರ ನಾವ್ ಏನ್ ಹೇಳ್ತೀವಿ ಅಂತ ಅಂದ್ರೆ, COC, ನಾನೀಗ ಮೆಣಸು ಹೇಳಿದ್ನಲ್ವಾ ಅದೇ ತರ, ಕಾಪರ್ ಆಕ್ಸಿ ಕ್ಲೋರೈಡ್ ಅಂತ ಹೇಳಿ, ಅದು 500 ಗ್ರಾಂನ ಒಂದು ಬ್ಯಾರಲ್, ಒಂದು ಬ್ಯಾರಲ್ ಅಂದ್ರೆ 200 ಲೀಟರ್ ನೀರಿನಲ್ಲಿ ಕರಗಿಸ್ಬಿಟ್ಟು ಬುಡಕ್ಕೆ ಹುಯ್ಬೇಕಾಗುತ್ತೆ. ಇದು ಮೇನ್ ಆಗಿ ನಾವು ಮಾಡ್ಲೇಬೇಕು ಏಲಕ್ಕಿಯಲ್ಲಿ. ಇದು ಮಾಡಿಲ್ಲ ಅಂತಂದ್ರೆ ಕೊಳೆ ರೋಗ ಬಂದೇ ಬರುತ್ತೆ. ಮತ್ತೆ ಇನ್ನೊಂದು ಏನಂದ್ರೆ, ಏಲಕ್ಕಿಗೆ ಒಂದು 50-60% ಅಷ್ಟು ನೆರಳು ಸಾಕು, ಒಂದು ಛತ್ರಿಯಷ್ಟು ನೆರಳು ಅಂತ ಹೇಳ್ತೀವಿ. ಅಷ್ಟು ನೆರಳು ಮಾತ್ರ ಇಟ್ಕೋಬೇಕಾಗುತ್ತೆ. ನಮ್ಮ ಫೀಲ್ಡ್ ಅಲ್ಲಿ ನಾವು ಜಾಸ್ತಿ ನೆರಳಾಗೋಯ್ತು ಅಂತ ಅಂದ್ರೆ ರೋಗ ಬಂದೇ ಬರುತ್ತೆ, ಇದು ಕೊಳೆ ರೋಗ ಬರುತ್ತೆ. ಹಾಗಾಗಿ ಮಳೆಗಾಲ ಸ್ಟಾರ್ಟ್ ಆಗುವಾಗ ನಾವು ನೆರಳು ನಿಯಂತ್ರಣ ಮಾಡಬೇಕಾಗುತ್ತೆ. ಅದಾದ ನಂತರ ಚರಂಡಿಗಳನ್ನ ಸ್ವಚ್ಛ ಮಾಡಬೇಕು. ಅದಾದ್ಮೇಲೆ ಕಾಪರ್ ಆಕ್ಸಿಕ್ಲೋರೈಡ್ ಅಂತ ಹೇಳಿದ್ನಲ್ವ, ಸೊ ಅದನ್ನ ನಾವು ಬುಡಕ್ಕೆ ಹುಯ್ಬೇಕಾಗುತ್ತೆ. ಸಾಧಾರಣವಾಗಿ ನಾವು ಈಗ ಬೇಸಿಗೆಯಲ್ಲಿ ಬುಡಕ್ಕೆಲ್ಲ ಈ ತರಗಲೆಗಳೆಲ್ಲ ಹಾಕಿರ್ತೀವಿ, ಹೌದು, ಅದನ್ನ ತೆಗಿಬೇಕಾಗುತ್ತೆ. ಅದನ್ನ ತೆಗೆದು ನಾವು ಏನು ಹೂ ಗೊಂಚಲು ಬಂದಿರುತ್ತಲ್ಲ, ಪುಷ್ಪಗುಚ್ಛಗಳು ಬಂದಿರುತ್ತಲ್ಲ ಈಗ ಕೊತ್ತು, ಅದನ್ನ ಸುತ್ತಬೇಕಾಗುತ್ತೆ ಗಿಡಕ್ಕೆ. ಯಾಕೆಂದ್ರೆ ಈಗ ಗೊಬ್ಬರ ಹಾಕ್ಬೇಕಾಗುತ್ತಲ್ಲ, ಗೊಬ್ಬರ ಹಾಕುವಾಗ ಗೊಬ್ಬರ ಏನಾದ್ರೂ ಆ ಕೊತ್ತ ಮೇಲೆ ಬಿತ್ತಂದ್ರೆ ಸುಟ್ಟೋಗ್ಬಿಡುತ್ತೆ ಹೂವು. ಹಂಗಾಗಿ ಅದನ್ನ ಎಲ್ಲ ಗಿಡಕ್ಕೆ ಸುತ್ತಬೇಕಾಗುತ್ತೆ ಅದನ್ನ. ಅದ್ರ ಜೊತೆಗೆ ಇನ್ನೊಂದು ಎಲೆ ಚುಕ್ಕೆ ರೋಗ ಕಂಡು ಬಂತು ಅಂತಂದ್ರೆ ಕಾರ್ಬನ್ ಡೈಸಿಂಗ್ ಮ್ಯಾಂಕೋಸೆಬ್ ಅಂತ ಬರುತ್ತೆ, ಅದು 200 ಗ್ರಾಮ್ 200 ಲೀಟರ್ ನೀರಲ್ಲಿ ಹಾಕ್ಬಿಟ್ಟು ಅದನ್ನ ನಾವು ಎಲೆಗಳ ಮೇಲೆ ಸ್ಪ್ರೇ ಮಾಡಬೇಕಾಗುತ್ತೆ, ಅದನ್ನ ಸಿಂಪಡಿಸಬೇಕಾಗುತ್ತೆ ಎಲೆ ಚುಕ್ಕೆ ರೋಗವನ್ನು ನಿಯಂತ್ರಣ ಮಾಡಲಿಕ್ಕೆ. ಇದನ್ನ ಮಾಡೋಕ್ಕೂ ಮುಂಚೆ ಇದಕ್ಕೂ ಸಹ 1% ಬೋರ್ಡೋ ಮಿಕ್ಸ್ಚರ್ ಸ್ಪ್ರೇನ ಕೊಡಬೇಕಾಗುತ್ತೆ. ಯಾಕಂದ್ರೆ ಎಲೆಯಲ್ಲೂ ಸಹ ಕೊಳೆ ಕಾಣಿಸ್ಕೊಳ್ಳುತ್ತೆ ಒಂದೊಂದ್ಸರಿ, ಹಾಗಾಗಿ ಎಲೆ ಚುಕ್ಕೆ ರೋಗ ಅದೆಲ್ಲದನ್ನು ನಿಯಂತ್ರಣ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ. ಹಾಗಾಗಿ ಬೋರ್ಡೋ ಮಿಕ್ಸ್ಚರ್ ಸ್ಪ್ರೇನ ಒಂದು ಕೊಡಬಹುದು. ಕೀಟಗಳೇನು ಕಂಡು ಬರಲ್ಲ ಈ ಸಂದರ್ಭದಲ್ಲಿ? ಕೀಟ ಕಾಂಡ ಕೊರಕ ಬರ ಸಾಧ್ಯತೆ ಇರುತ್ತೆ, ಅದಕ್ಕೆ ಕ್ವೀನ್ ಆಲ್ಫಾ ಸ್ಪ್ರೇ ಮಾಡಬೇಕಾಗುತ್ತೆ. ಅದು 400 ml 200 ಲೀಟರ್ ನೀರಿನಲ್ಲಿ ಹಾಕಿ ಅದನ್ನ ಸ್ಪ್ರೇ ಮಾಡಬೇಕು. ಅದ್ರ ಜೊತೆಗೆ ಕಟ್ಟೆ ರೋಗ ನಾನು ಹೇಳಿದ್ನಲ್ಲ, ಅದು ತುಂಬಾ ಒಂದ್ ಸರಿ ರೋಗ ಬಂತು ಅಂದ್ರೆ ಏನು ಸಿಂಪಡಣೆ ಮಾಡೋಕ್ಕಾಗಲ್ಲ, ಹಾಗಾಗಿ ಗಿಡನೇ ನಾವು ತೆಗೆದು ನಾಶ ಮಾಡಬೇಕಾಗುತ್ತೆ. ಹಾಗಾಗಿ ಎಲ್ಲಾ ತಿಂಗಳುಗಳು ಸಹ ನಾವು ಪ್ರತಿ ತಿಂಗಳು ತೋಟದಲ್ಲಿ ಇರುತ್ತಲ್ವ, ಎಲ್ಲಾ ಗಿಡಗಳನ್ನು ನೋಡ್ತಾ ಹೋಗ್ಬೇಕು. ಬರೀ ನಾವು ಸುತ್ತ ಹತ್ರ ರೋಡ್ ಸೈಡ್ ಇರೋದು ಆ ತರದ್ ನೋಡೋದಲ್ಲ, ಎಲ್ಲ ಪ್ರತಿ ಗಿಡನು ಸಹ ನಾವು ನೋಡ್ಕೊಂಡು ಹೋಗ್ಬೇಕಾಗುತ್ತೆ. ಇದರಲ್ಲಿ ಕಟ್ಟೆ ರೋಗ ಇದೆಯಾ ಅಂತ ಹೇಳ್ಬಿಟ್ಟು ನಾವು ಹೊಸದಾಗಿ ಬಂದಿರುವಂತಹ ಸುಳಿ ಎಲೆಗಳಿರುತ್ತಲ್ವ, ಆ ಎಲೆಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ನಮ್ಗೆ ಅದರಲ್ಲಿ ರೋಗದ. ಅದು ಹಳದಿಯಾಗಿರುತ್ತೆ, ಮತ್ತೆ ನಾವು ಸೂರ್ಯನ ಬಿಸಿಲಿಗೆ ಅದನ್ನ ಅಡ್ಡ ಹಿಡಿದ್ವಿ ಅಂತ ಅಂದ್ರೆ ಲೈಟ್ ಪಾಸ್ ಆಗುತ್ತೆ, ಅದರಿಂದ ಅದು ಗೊತ್ತಾಗುತ್ತೆ ವೈರಸ್ ಬಂದಿದೆ ಅದರಲ್ಲಿ ಅಂತ ಹೇಳಿ. ಆ ತರ ಗಿಡಗಳನ್ನ ತೆಗೆದು ನಾಶ ಮಾಡಬೇಕು. ನಾವು ಅದ್ರಲ್ಲಿ ಒಂದು ಕಂದು ಇದಕ್ಕೆ ಬಂದಿಲ್ಲ ರೋಗ ಅಂತ ಇಟ್ಕೊಳಕ್ ಆಗಲ್ಲ, ಅದರಲ್ಲೂ ಸಹ ರೋಗ ಬರೋ ಚಾನ್ಸಸ್ ಇರುತ್ತೆ. ಇಡೀ ಗಿಡನೇ ತೆಗೆದು ನಾಶ ಮಾಡ್ಬೇಕದು, ಆಮೇಲೆ ಸ್ವಲ್ಪ ಸಮಯ ಕೊಟ್ಟು ಇನ್ನೊಂದು ಹೊಸ ಗಿಡನೇ ಹಾಕೊಳ್ಳೋದು ಬಹಳ ಮುಖ್ಯ. ಹೌದು, ಆ ಗಿಡನ ನಾವು ಬೆಳೆಸಲೇಬಾರದು ಅದನ್ನ. ಇನ್ನ ಪೋಷಕಾಂಶಗಳನ್ನು ಏನಾದರೂ ಕೊಡಬೇಕಾಗುತ್ತೆ? ಹೌದು, ಇದರಲ್ಲೂ ಸಹ ಪೋಷಕಾಂಶಗಳು ಏನಂತಂದ್ರೆ, ಈಗ ನಾವು ನೀರಾವರಿ ಇರುವಂತಹ ಜಾಗ ಇದೆ ನಮ್ದು ಅಂತ ಅಂದ್ರೆ, ಒಂದು 62.5 kg 62.5 kg 125 kg ಎಷ್ಟು ಸಾರಜನಕ ರಂಜಕ ಮತ್ತೆ ಪೊಟ್ಯಾಷ್ನ ಪ್ರತಿ ಹೆಕ್ಟೇರಿಗೆ ಕೊಡಬೇಕಾಗುತ್ತೆ. ಅದೇ ನಾವು ನೀರಾವರಿ ಇಲ್ದಲೇ ಇರುವಂತಹ ಏನು ಮಳೆ ಆಶ್ರಿತ ಪ್ರದೇಶಗಳಾದ್ರೆ, ಮಳೆ ಆಶ್ರಿತ ನಮ್ಮಲ್ಲಿ ನೀರಿನ ವ್ಯವಸ್ಥೆ ಇಲ್ಲ, ಮಳೆಗೆ ಆಧಾರ ಇದೆ ಅಂತಂದ್ರೆ 37.5 kg 37.5 kg 75 kg ಎಷ್ಟು ಸಾರಜನಕ ರಂಜಕ ಪೊಟ್ಯಾಷ್ನ ಪ್ರತಿ ಹೆಕ್ಟೇರಿಗೆ ಕೊಡಬೇಕಾಗುತ್ತೆ. ಅದ್ರ ಜೊತೆಗೆ ಒಂದು 5 kg ಅಷ್ಟು ಕೊಟ್ಟಿಗೆ ಗೊಬ್ಬರ ಕೊಡಬೇಕು. ಇದರಲ್ಲೂ ಸಹ ಏನಂತಂದ್ರೆ ಕೊಟ್ಟಿಗೆ ಗೊಬ್ಬರ ಚೆನ್ನಾಗಿ ಕೊಳ್ತಿರ್ಬೇಕು, ಅದನ್ನೇ ಬಳಸಬೇಕಾಗುತ್ತೆ. ಯಾಕೆಂದ್ರೆ ಇದರಲ್ಲಿ ನಾನು ಮೊದಲೇ ಹೇಳಿದ್ನಲ್ವಾ, ಅದ್ರಲ್ಲಿ ರೈಸೋಮ್ ರಾಟ್ ಬರುತ್ತೆ ಅಂತ ಹೇಳಿ, ನಾವು ಸಿ ಗೊಬ್ಬರ ತಗೊಂಡೋಗಿ ಹಾಕ್ಬಿಟ್ರೆ ಅದರಿಂದ ಸಹ ಕೊಳೆ ಬರುತ್ತೆ. ಮತ್ತೆ ಗೊಬ್ಬರನ ಬುಡಕ್ಕೆ ಸುರಿಬಾರ್ದು, ಸುತ್ತ ಹಾಕ್ಬೇಕಾಗುತ್ತೆ, ಅದನ್ನ ಗಿಡದ ಸುತ್ತ ಹಾಕ್ಬೇಕಾಗುತ್ತೆ. ಮತ್ತೆ ಇಲ್ಲೂ ಕೂಡ ಏನು ಲಘು ಪೋಷಕಾಂಶದ ಮಿಶ್ರಣ ಸಿಂಪಡಣೆ ಮಾಡಬಹುದು? ಹೌದು, ಇದರಲ್ಲೂ ಸಹ ಮಾಡಬಹುದು. ನಮ್ಮಲ್ಲಿಯೇ ನಮ್ಮ ಸಂಸ್ಥೆಯಿಂದ ಕಾರ್ಡಮಮ್ ಸ್ಪೆಷಲ್ ಅಂತ ಮಾಡಿದೀವಿ ಅದನ್ನ, ಲಘು ಪೋಷಕಾಂಶಗಳದ್ದು ಸೊ ಅದನ್ನ ನಾವು ಬಳಸ್ಕೋಬಹುದು ಇದರಲ್ಲೂ ಸಹ. ಇದು ಸಹ 1 kg 200 ನೀರಿನಲ್ಲಿ ಕರಗಿಸಿ ಅದ್ರ ಜೊತೆಗೆ ಕಾಂಪ್ಲೆಕ್ಸ್ ಫರ್ಟಿಲೈಸರ್ಸ್ ಅಂತ ಬರುತ್ತಲ್ಲ 19-15 ಅದನ್ನ ಸೇರಿಸ್ಬಿಟ್ಟು ಸ್ಪ್ರೇ ಮಾಡಬಹುದು. ಇದು ಸಹ ನಾವು ಸಿಂಪಡಿಸಬೇಕು, ಬುಡಕ್ಕೆ ಹುಯ್ಲಿಕ್ಕಾಗಲ್ಲ. ಎರಡನ್ನು 1 kg ಎಷ್ಟು 200 ಲೀಟರ್ ನೀರಿನಲ್ಲಿ ಹಾಕೋಬಹುದು ಎಲೆಗಳಿಗೆ ಸಿಂಪಡಣೆ ಮಾಡ್ಬೇಕು ಅದನ್ನ. ಇದು ಲಘು ಪೋಷಕಾಂಶಗಳ ಒಂದು ಪೂರೈಕೆ. ಹೌದು, ಅದರಿಂದ ಒಳ್ಳೆ ಇಳುವರಿ ಪಡೆಯೋದಕ್ಕೆ ಸಾಧ್ಯ. ಹೌದು, ಇಳುವರಿ ಕಾಯಿಯ ಗಾತ್ರ ಎಲ್ಲದಕ್ಕೂ ಸಹ ಅದು ಅನುಕೂಲ ಮಾಡುತ್ತೆ. ಹೌದು, ಮತ್ತೆ ಗುಣಮಟ್ಟನು ಕೂಡ ಚೆನ್ನಾಗಿ ಬರುತ್ತೆ. ಇದು ಮುಖ್ಯವಾಗಿ ಏಲಕ್ಕಿ ಬೆಳೆನಲ್ಲಾಯ್ತು. ಹೌದು, ಇನ್ನು ಶುಂಠಿನಲ್ಲಿ ಏನೇನು ನಿರ್ವಹಣಾ ಕ್ರಮಗಳು ಕೈಗೊಳ್ಳಬಹುದು ಅಂತೀರಿ? ನಾವು ಶುಂಠಿ ಈಗ ಎಲ್ಲಿ ನೀರಾವರಿ ವ್ಯವಸ್ಥೆ ಇರುತ್ತೋ ಅಲ್ಲಿ ಎಲ್ಲ ಆಲ್ರೆಡಿ ಶುಂಠಿನ ನೆಟ್ಟಿರ್ತಾರೆ. ನೆಟ್ಟು ಆಲ್ಮೋಸ್ಟ್ ಒಂದು 3-4 ತಿಂಗಳು ಆಗಿದೆ. ಇನ್ನೆಲ್ಲ ಒಂದೊಂದ್ ಕಡೆ ನೀರಿನ ವ್ಯವಸ್ಥೆ, ಈ ಸರಿ ಮಳೆನೂ ಬೇಗ ಬಂದಿದೆ, ಹಾಗಾಗಿ ಮೇ ಅಲ್ಲಿ ಎಲ್ಲರೂ ನೆಟ್ಟಿರ್ತಾರೆ. 1-2 ತಿಂಗಳು ಆಗಿರುತ್ತೆ ಅದನ್ನ ನೆಟ್ಬಿಟ್ಟು. ಈಗ ಏನ್ ಮಾಡ್ಬೇಕು ಅಂತಂದ್ರೆ ಕಳೆ ತೆಗಿಬೇಕು. ನಾವು ಭೂಮಿಯಲ್ಲಿ ಬಂದಿರುವಂತ ಕಳೆನ ತೆಗೆದ್ಬಿಟ್ಟು 50 kg 1 hectare ಸಾರಜನಕ ಅಂದ್ರೆ ಆಲ್ಮೋಸ್ಟ್ ಒಂದು 110 kg ಅಷ್ಟು ಯೂರಿಯಾ ಬರುತ್ತೆ ಅದು. ಸೊ ಅದನ್ನ ನಾವು ಹಾಕ್ಬೇಕಾಗುತ್ತೆ, ಹಾಕ್ಬಿಟ್ಟು ಮಣ್ಣೆ ಇರಿಸ್ಬೇಕಾಗುತ್ತೆ. ಇದು ಫಸ್ಟ್ ಮಾಡ್ಬೇಕಾಗಿರುವಂತ ಕೆಲಸ. ಶುಂಠಿಯಲ್ಲಿ ಏನಂತಂದ್ರೆ 100 kg 50 kg 50 kg ಅಷ್ಟು ಸಾರಜನಕ ರಂಜಕ ಪೊಟ್ಯಾಷ್ ಅದಕ್ಕೆ ಶಿಫಾರಸ್ ಇರೋದು ನಮ್ಮ ಸಂಸ್ಥೆಯಿಂದ ಹೆಕ್ಟೇರಿಗೆ. ಅದನ್ನ ಮೊದಲನೇದಾಗಿ ಮತ್ತೆ ರಂಜಕ ಪೊಟ್ಯಾಷ್ನ ನಾವು ನೆಡುವಾಗ್ಲೇ ಕೊಟ್ಬಿಡ್ತೀವಿ, ಕೊಟ್ಟಿಗೆ ಗೊಬ್ಬರ ಅದನ್ನೆಲ್ಲದನ್ನು. ಇನ್ನು ಅರ್ಧ ಈಗ 100 kg ಹೇಳಿದ್ನಲ್ಲ ಏನು ಸಾರಜನಕ, ಅದರಲ್ಲಿ ಅರ್ಧದಷ್ಟನ್ನ ನೆಟ್ಟು 30-40 ದಿನ ಕೊಡ್ಬೇಕಾಗುತ್ತೆ, ಇನ್ನ ಅರ್ಧನ ನೆಟ್ಟು 60-70 ದಿನಕ್ಕೆ ಕೊಡ್ಬೇಕಾಗುತ್ತೆ. ಇದ್ರ ಜೊತೆಗೆ ನಾವು 60ನೇ ದಿನ ಮತ್ತೆ 90ನೇ ದಿನಕ್ಕೆ ಇದಕ್ಕೂ ಸಹ ಲಘು ಪೋಷಕಾಂಶಗಳಿದೆ, ಅದನ್ನ ಸಿಂಪಡಿಸಬಹುದು. ಇದರಲ್ಲಿ ಏನಾಗುತ್ತೆ ಅಂದ್ರೆ ಏನು pH ರಸಸಾರ ಬರುತ್ತಲ್ಲ, ಅದ್ರ ಮೇಲೆ ನಮ್ದು ಮೈಕ್ರೋ ನ್ಯೂಟ್ರಿಯಂಟ್ ಇರುತ್ತೆ. ರಸಸಾರ 7ಕ್ಕಿಂತ ಕಡಿಮೆ ಇರುವ ಜಾಗಗಳಿಗೆನೆ ಬೇರೆ ಶಿಫಾರಸಿದೆ, 7ಕ್ಕಿಂತ ಜಾಸ್ತಿ ಇರೋದಕ್ಕೆ ಬೇರೆ ತರಹದ ಲಘು ಪೋಷಕಾಂಶ ಇದೆ. ಅಂದ್ರೆ ಮಣ್ಣಿನ ರಸಸಾರ. ಹೌದು, ಮಣ್ಣಿನ ರಸಸಾರನ ನೋಡಿ ಅದ್ರ ಮೇಲೆ ನಾವು ಲಘು ಪೋಷಕಾಂಶನ ಆಯ್ಕೆ ಮಾಡ್ಕೋಬೇಕು. ಮಣ್ಣಿಗೆ ಕೊಡ್ಬೇಕಾಗತ್ತಾ ಇಲ್ಲಿ? ಇಲ್ಲ ಇಲ್ಲ, ಇದನ್ನು ಸಹ ನಾವು ಎಲೆಗೆ ಸಿಂಪಡಣೆ ಮಾಡೋದು. ಆದ್ರೂ ರಸಸಾರವನ್ನ ಗಮನದಲ್ಲಿ ಇಟ್ಕೋಬೇಕು. ಹೌದು, ನಮ್ಮ ಮಣ್ಣಿನ ರಸಸಾರ ನೋಡ್ಕೊಂಡು ನಮ್ಗೆ ಯಾವ್ದು ಸೂಕ್ತ ಅದನ್ನ ಆಯ್ಕೆ ಮಾಡ್ಕೊಂಡು ಬಳಸ್ಕೋಬೇಕು. ಅದು ಯಾವ ಪ್ರಮಾಣದಲ್ಲಿ ಬಳಸ್ಕೋಬೇಕು? ಅದು ಸಹ 1 kg 1 ಬ್ಯಾರಲ್ ನೀರಿಗೆ 200 ಲೀಟರ್ ನೀರಿನಲ್ಲಿ 1 kg ಅದು, ಮತ್ತೆ 1 kg ಅಷ್ಟು ಕಾಂಪ್ಲೆಕ್ಸ್ ಫರ್ಟಿಲೈಸರ್ ನ ಹಾಕ್ಬಿಟ್ಟು ಸಿಂಪಡಿಸಬಹುದು. ಎಲೆಗಳಿಗೆ ಸಿಂಪಡಣೆ ಮಾಡಬಹುದು. ಇನ್ನ ಇಲ್ಲೂ ಕೂಡ ಏನಾದರೂ ರೋಗಗಳ ಹಾವಳಿ ಕಂಡು ಬರುತ್ತಾ ಮಳೆಗಾಲದಲ್ಲಿ? ಹೌದೌದು, ಶುಂಠಿಯಲ್ಲಿ ಜಾಸ್ತಿ ಬರುತ್ತೆ. ಮತ್ತೆ ಈ ಸರಿ ಮಳೆ ಬಿಟ್ಟೇ ಇಲ್ಲ ನಾವೇನು ಕೆಲಸಗಳನ್ನ ಮಾಡ್ಲಿಕ್ಕೆ. ಸೊ ಹಾಗಾಗಿ ಮೊದಲನೇದಾಗಿ ಏನ್ ಮಾಡ್ಬೇಕು ಅಂತಂದ್ರೆ ಮಣ್ಣು ನೇರಿಸಬೇಕು ಅಂತ ಹೇಳಿದ್ನಲ್ಲ, ಅವಾಗ ಸ್ವಲ್ಪ ನಾವು ಹುಷಾರಾಗಿರ್ಬೇಕು. ಏನಂತ ಅಂದ್ರೆ ರೋಗ ಇತ್ತು ಅಂತಂದ್ರೆ ಆ ತರದ ಬೆಡ್ ಗಳನ್ನ ನಾವು ಲಾಸ್ಟ್ಗೆ ಮಣ್ಣು ನೇರಿಸೋದು, ಗುದ್ಲಿ ಕೆಲಸ ಮಾಡೋದು ಅದನ್ನೆಲ್ಲ ಮಾಡುವಾಗ, ಯಾಕೆಂದ್ರೆ ಒಂದ್ ಕಡೆಯಿಂದ ಒಂದ್ ಕಡೆಗೆ ರೋಗ ಹರಡುತ್ತೆ. ಮತ್ತೆ ನಾವು ತಿರ್ಗಾಡುವಾಗ್ಲೂ ನೋಡ್ಕೋಬೇಕು, ಈಗ ಏನು ಗಂಬೂಟ್ ಹಾಕೊಂಡಿರ್ತೀವಿ ಶೂ ಹಾಕೊಂಡು ಓಡಾಡುವಾಗ ಎಲ್ಲಿ ರೋಗ ಬಂದಿರುತ್ತೋ ಆ ಜಾಗನ ಸ್ವಲ್ಪ ಅವಾಯ್ಡ್ ಮಾಡ್ಬೇಕಾಗುತ್ತೆ, ಅಲ್ಲಿ ಹೋಗಿ ಬೇರೆ ಕಡೆ ಹೋಗೋದು ಇದು ಮಾಡಬಾರ್ದು. ಮತ್ತೆ ನಮ್ದು ಏನು ಚರಂಡಿಗಳಿರುತ್ತಲ್ಲ ಮಧ್ಯದಲ್ಲಿ ಕಾಲುವೆಗಳು ಹೋಗಿರುತ್ತಲ್ಲ, ಅದನ್ನ ಸರಿಯಾಗಿ ಕ್ಲೀನ್ ಮಾಡ್ಬೇಕಾಗುತ್ತೆ, ನೀರು ನಿಲ್ದಲೇ ಇರೋ ತರ ನೋಡ್ಕೋಬೇಕು. ಮತ್ತೆ ಮೆಟ್ಲಾಕ್ಸಿಲ್ ಮ್ಯಾಂಕೋಸೆಬ್ ಅಂತ ಬರುತ್ತೆ, ಅದು 250 ಗ್ರಾಮ್ನ 200 ಲೀಟರ್ ನೀರಿನಲ್ಲಿ ಮಿಕ್ಸ್ ಮಾಡಿ ಅದನ್ನ ಮಡಿಗೆ ಹಾಕ್ಬೇಕಾಗುತ್ತೆ. ಅದು ಅದಲ್ದಲ್ಲೇನೆ ಅದು ಅಥವಾ ಕಾಪರ್ ಆಕ್ಸಿಕ್ಲೋರೈಡ್ ಅದು ಸಹ 500 ಗ್ರಾಮ್ 200 ಲೀಟರ್ ನೀರಿನಲ್ಲಿ ಬೆರೆಸಿಬಿಟ್ಟು ಅದನ್ನ ಮಡಿಗಳಿಗೆ ಸುರಿಬೇಕಾಗುತ್ತೆ. ಅಂದ್ರೆ ಮಣ್ಣಿಂದನೇ ಬರುವಂತ ರೋಗಗಳು? ಹೌದೌದು, ಮಣ್ಣು ಮತ್ತೆ ಗಡ್ಡೆಯಿಂದ ಬರುವಂತ ರೋಗಗಳು. ನಾವು ಮೊದಲನೇದಾಗಿ ಶುಂಠಿಯಲ್ಲಿ ಏನಂದ್ರೆ ನಮ್ದು ಆಲ್ಮೋಸ್ಟ್ 40-50% ಅಥವಾ 60% ಅಷ್ಟು ನಮ್ಮ ಶುಂಠಿಯಲ್ಲಿ ಎಲ್ಲಿ ಗೆಲ್ತೀವಿ ಅಂತಂದ್ರೆ ಸೂಕ್ತವಾದ ಬೀಜೋಪಚಾರ ಮತ್ತೆ ಬೀಜವನ್ನ ಸೆಲೆಕ್ಟ್ ಮಾಡೋದ್ರಲ್ಲಿ. ನಾವೀಗ ಶುಂಠಿ ಬೆಳಿತೀವಿ ಮುಂದಿನ ವರ್ಷ ಅಂತಂದ್ರೆ ಈ ವರ್ಷನೇ ನಾವ್ ಎಲ್ಲಿಂದ ಬೀಜಗಳನ್ನ ತಗೋಬೇಕು ಅಂತಿದೀವೋ ಆ ತೋಟಕ್ಕೆ ಹೋಗ್ಬಿಟ್ಟು ಒಂದೆರಡ್ ಸರಿ ನೋಡ್ಕೊ ಬರ್ಬೇಕಾಗುತ್ತೆ, ಏನಾದ್ರೂ ರೋಗ ಇದೆಯಾ ಅಂತ. ರೋಗ ಇಲ್ದಲ್ಲೇ ಇರುವಂತ ಗೆಡ್ಡೆಗಳನ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಶುಂಠಿಯಲ್ಲಿ. ಅಂದ್ರೆ ಈ ಮೃದು ಕೊಳೆ ರೋಗನೇ ಬಹಳ ಮುಖ್ಯವಾದ ರೋಗ ಇದರಲ್ಲಿ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಕರಿಮೆಣಸು, ಏಲಕ್ಕಿ ಮತ್ತು ಶುಂಠಿ ಬೆಳೆಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ HJ ಅಕ್ಷಿತ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 7034886005. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 7034886005. ತುಂಬ ಸಂತೋಷ ಡಾಕ್ಟರ್ ಅಕ್ಷಿತ ಅವರೇ, ತಾವಿದುವರೆಗೂ ಈ ಮಳೆಗಾಲದಲ್ಲಿ ಕರಿಮೆಣಸು, ಏಲಕ್ಕಿ ಮತ್ತು ಶುಂಠಿ ಬೆಳೆಗಳನ್ನು ಹೇಗೆ ನಿರ್ವಹಣೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿರುವ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ರೀ, ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ, ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ನಿಧನ ಸುದ್ದಿ. ಸುರ್ಲಭಿ ಗ್ರಾಮ ಮುದ್ದಂಡ ಕಾವೇರಮ್ಮ ಅಯ್ಯಂಗ 98ನೇ ಬಯತ್ಲಿ ಇಂದು ಮೈಸೂರು ಮರಣಪಟ್ಟದ್ದು. ಮುದ್ದಂಡ ಕಾವೇರಮ್ಮ ತಾಮನೆ ತಂಬುಕುತ್ತೀರ ಇಂಗಡ ಆಖಿರ ಕಾರ್ಯ ನಾಳೆ ಪಲಕ 11 ಗಂಟೆಗೆ ಸುರ್ಲಭಿಲುಳ್ಳ ಮುದ್ದಂಡ ಒಕ್ಕ ಐನ್ ಮನೆಯಿಂದ ನಡಪ. ಮದೆ ಗ್ರಾಮ ಬೊಮ್ಮುಡಿ ಪೊನ್ನಪ್ಪ ನಾನು ಅವರು ಇಂದು ಸಂಜೆ 4 ಗಂಟೆಗೆ ನಿಧನರಾದರು. 82 ವರ್ಷ ಪ್ರಾಯದ ಬೊಮ್ಮುಡಿ ಪೊನ್ನಪ್ಪ ನಾನು ಅವರ ಅಂತ್ಯಕ್ರಿಯೆ ನಾಳೆ ಅಪರಾಹ್ನ 2 ಗಂಟೆಗೆ ಮದಿನಾಡಿನಲ್ಲಿರುವ ಸುಗ್ರಹದಲ್ಲಿ ನಡೆಯಲಿದೆ. ಮೂಲತಃ ಚೇರಂಬಾಣೆ ಬೆಂಗೂರು ಗ್ರಾಮದ ಮೈಸೂರಿನ ತೊಣಚಿಕೊಪ್ಪಲಿನಲ್ಲಿ ವಾಸವಿದ್ದ ಕೂಡಕಂಡಿ ಬಸಪ್ಪ ಅವರು ಇಂದು ನಿಧನರಾದರು. 91 ವರ್ಷ ಪ್ರಾಯದ ಕೂಡಕಂಡಿ ಬಸಪ್ಪನವರ ಅಂತ್ಯಕ್ರಿಯೆ ನಾಳೆ ಅಪರಾಹ್ನ 2 ಗಂಟೆಗೆ ಮೈಸೂರಿನಲ್ಲಿರುವ ಸುಗ್ರಹದಲ್ಲಿ ನಡೆಯಲಿದೆ. ಮರಂದೋಡ ಕಾರಳನ ನಿಡುಮಂಡ ಅಕ್ಕವ್ವ ಕಾಂಜು ಅಯ್ಯಂಗ 99ನೇ ಬಯತ್ಲ ಇಂದು ಮರಣಪಟ್ಟದ್ದು. ನಿಡುಮಂಡ ಅಕ್ಕವ್ವ ಕಾಂಜು ಅಯ್ಯಂಗಡ ಆಕಿರಿ ಕಾರ್ಯ ನಾಳೆ ಪೊಲಕ 11 ಗಂಟೆಗೆ ಮರಂದೋಡ ಒಕ್ಕ ತೂಡುಗಳತ್ತು ನಡಪ. ಆಕಾಶವಾಣಿ ಮಡಿಕೇರಿ ಸುದ್ದಿ ಚುಂಪಿ. ಪ್ರಾಯೋಜಕರು ಕಳೆದ 20 ವರ್ಷಗಳಿಂದ ವೈದ್ಯಕೀಯ ಸೇವೆಯಲ್ಲಿ ಹಲ್ಲುರ ಡಾಕ್ಟರ್ ಆಗಿ ಸೇವೆ ಮಾಡುತ್ತಿರುವ ಬೆಳ್ಳಿಯನ ಡಾಕ್ಟರ್ ರಾಘವೇಂದ್ರ, ಶ್ರೀ ಗಣೇಶ್ ಡೆಂಟಲ್ ಕೇರ್, ಕೊಪ್ಪ, ಕುಶಾಲ್ ನಗರ, ಬೈಲುಕುಪ್ಪೆ. ಮೊಬೈಲ್ 9400609004 9902047004. ಸುದ್ದಿ ಜೊಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜೊಂಪೆನ ವಿವರ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಬೇರೆ ಬೇರೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಮಿಷನ್ ಶಕ್ತಿ ಯೋಜನೆಯಡಿ ಸಮಗ್ರ ಮಹಿಳಾ ಸಬಲೀಕರಣ ಕಾರ್ಯಕ್ರಮ ರೂಪಿಸಲಾಯಿತು. ಇದರಲ್ಲಿ ಒನ್ ಸ್ಟಾಪ್ ಸೆಂಟರ್, ಮಹಿಳಾ ಸಹಾಯವಾಣಿ, ಭೇಟಿ ಬಚಾವೋ ಭೇಟಿ ಪಡಾವೋ, ಮಾತೃವಂದನ, ಸಖಿ ನಿವಾಸ್, ಶಿಶುಪಾಲನಾ ಕೇಂದ್ರ ಸೇರಿಟ್ಟು. ಹೆಣ್ಮಕ್ಕಳ ಮತ್ತೆ ಮಕ್ಕಳ ಸುರಕ್ಷತೆ ಹಂಗೆ ರಕ್ಷಣೆಗಾಗಿ ಸಮಸ್ಯೆಗೆ ಇದ್ದರೆ 1098 ಸಂಪರ್ಕ ಮಾಡಕತ್ತ ಇಲಾಖೆಯ ಉಪನಿರ್ದೇಶಕರಾದ ಕೃಷ್ಣಮೂರ್ತಿಯವರು ತಿಳಿಸೇಳು. ಕೊಡಗು ಪತ್ರಕರ್ತರ ಸಂಘದ ಜಿಲ್ಲೆನ 10 ಜನ ಪತ್ರಕರ್ತರಿಗೆ 2024ನೇ ಸಾಲಿನ ವರ್ಷದ ಪ್ರಶಸ್ತಿ ಹಂಚಿಕೆ ಮಾಡಲಾಯಿತು. ಮಡಿಕೇರಿನ ಪತ್ರಿಕಾ ಭವನದಲ್ಲಿ ಇಂದು ನಡೆದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ತೇಲಪಂಡ ಶಿವಕುಮಾರ್ ನಾಣಯ್ಯ, ಕೊಡಗು ಪತ್ರಕರ್ತರ ಸಂಘದ ಅಧ್ಯಕ್ಷ ಅನಿಲ್ ಹೆಚ್ ಟಿ ಹೆಂಗೆ ಮುಖ್ಯಪಟ್ಟು ಪ್ರಶಸ್ತಿ ವಿಜೇತ ಪತ್ರಕರ್ತರಿಗೆ ಪ್ರಶಸ್ತಿ ಕೊಟ್ಟು ಗೌರವಿಸಿದರು. ಈ ಸಂದರ್ಭ ಸಂಘದ ಸ್ಥಾಪಕ ಅಧ್ಯಕ್ಷ ಎಸ್ ಎ ಮುರಳೀಧರ್ ಸೇರಿದಂತೆ ಮುಖ್ಯಪಟ್ಟ ಪದಾಧಿಕಾರಿಗೆ ಹಚ್ಚರಿದ್ದರು. 2025-26ನೇ ಸಾಲಿನಲ್ಲಿ ಕೃಷಿ ಯಾಂತ್ರೀಕರಣ ಮತ್ತು ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಕಾರ್ಯಕ್ರಮದಲ್ಲಿ ಸಾಮಾನ್ಯ ವರ್ಗದ ರೈತರಿಗೆ ಶೇಕಡ 50 ರಿಯಾಯಿತಿಯಲ್ಲಿ ಕೃಷಿ ಯಂತ್ರೋಪಕರಣಗ ಸಿಕ್ಕಿದೆ. ಕುಸಿರುವು ತಮ್ಮ ವ್ಯಾಪ್ತಿನ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ಕೊಟ್ಟು ಅರ್ಜಿ ತಕೊಂಡು ತುಂಬಿಸಿ ದಾಖಲಾತಿಗಳೊಟ್ಟಿಗೆ ಕೊಡಕು. ಕೃಷಿ ಉಪಕರಣಗಳಾದ ಪವರ್ ಟಿಲ್ಲರ್, ಕಲ್ಟಿವೇಟರ್, ರೋಟಾವೇಟರ್, ಎಂಬಿ ಫ್ಲೂ, ಡಿಸ್ಕ್ ಫ್ಲೂ, ಕಳೆ ಕುಚ್ಚುವ ಯಂತ್ರ, ಕಳೆ ತೆಗೆಯುವ ಯಂತ್ರ, ಡೀಸೆಲ್ ಪಂಪ್ಸೆಟ್, ಪವರ್ ಸ್ಪ್ರೇಯರ್ ಸೇರಿದಂತೆ ಬೇರೆ ಬೇರೆ ಯಂತ್ರಗ ಶೇಕಡ 50 ಸಹಾಯಧನಲ್ಲಿ ಸೋಮರ್ಪೇಟೆ ಮತ್ತು ಕುಶಾಲನಗರ ತಾಲೂಕಿನ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸಿಕ್ಕಿದೆ ಅಂತ ಸಹಾಯಕ ಕೃಷಿ ನಿರ್ದೇಶಕರು ತಿಳಿಸೇಳು. ಸರ್ಕಾರದ ಸುತ್ತೋಲಿನಂಗೆ ಸರ್ಕಾರಿ ಜಮೀನಲ್ಲಿ ಪ್ಲಾಂಟೇಷನ್ ಬೆಳೆಗಳನ್ನ ಬೆಳೆಯುತ್ತಿರುವ ಜಾಗಗಳನ್ನ ಗುತ್ತಿಗೆ ನೀಡುವ ಸಂಬಂಧ ಅರ್ಜಿ ಹಾಕಿಕೆ ಇದೇ ತಿಂಗಳ 15ಕ್ಕೆ ಮುಟ್ಟ ಅವಕಾಶ ಉಂಟು. ಈ ಸಂಬಂಧ ತಹಶೀಲ್ದಾರರ ಕಚೇರಿಯಲ್ಲಿ ಅವಕಾಶ ಇದ್ದು ಗೊತ್ತು ಮಾಡಿದ ನಮೂನೆಯಲ್ಲಿ ಅರ್ಜಿ ಹಾಕಕೂತ ಅಪರ ಜಿಲ್ಲಾಧಿಕಾರಿಯವರು ತಿಳಿಸೇಳು. ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ರಾಜ್ಯ ಮುಖ್ಯ ಆಯುಕ್ತರಾದ ಪಿಜಿಆರ್ ಸಿಂಧಿಯಾ ಅವರು ಇದೇ 3 ತೆಳ್ರೆ ಗುರುವಾರ ಮಡಿಕೇರಿನ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಪೊನ್ನಮ್ಮ ಕುಶಾಲಪ್ಪ ಸ್ಕೌಟ್ ಗೈಡ್ ಭವನ ಮನ್ಸ್ ಕಂಪೌಂಡ್ ಇಲ್ಲಿ ಪದಾಧಿಕಾರಿಗಳೊಟ್ಟಿಗೆ ಸಮಾಲೋಚನೆ ಸಭೆ ನಡೆಸುವೆ. ಶಾಸಕರಾದ ಮಂತರ್ಗೌಡ ಸೇರಿದಂತೆ ಮುಖ್ಯಪಟ್ಟು ಹಾಜರಿದ್ದವೆತ್ತ ಜಿಲ್ಲಾ ಸಂಘಟಕರು ತಿಳಿಸೇಳು. ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ 2025-26ನೇ ಸಾಲಲ್ಲೂ ಜಾರಿಯಲ್ಲಿದ್ದು, ಅತಿವೃಷ್ಟಿ, ಅನಾವೃಷ್ಟಿ, ಅಕಾಲಿಕ ಮಳೆ, ಪ್ರಾಕೃತಿಕ ವಿಕೋಪ ಸೇರಿದಂತೆ ಸುಮಾರು ಕಾರಣಗಳಿಂದ ಬೆಳೆ ನಷ್ಟ ಆಕನ ರೈತರಿಗೆ ವಿಮಾ ರಕ್ಷಣೆ ಮತ್ತು ಆರ್ಥಿಕ ಒತ್ತಾಸೆ ಕೊಡುವುದು ಈ ಯೋಜನೆಯ ಮುಖ್ಯ ಉದ್ದೇಶ ಅಟ್ಟು. ಕೊಡಗು ಜಿಲ್ಲೆಗೆ ಸಂಬಂಧಿಸಿದಂತೆ ಓರಿಯೆಂಟಲ್ ಜನರಲ್ ಇನ್ಶೂರೆನ್ಸ್ ಕಂಪನಿನ ಬೆಳೆ ವಿಮೆ ಕೆಲಸಕ್ಕೆ ಆಯ್ಕೆ ಮಾಡಲಾಗಿದ್ದು ವಿಮಾ ಅರ್ಜಿಗ ರಾಷ್ಟೀಕೃತ ಬ್ಯಾಂಕ್ಗಳಲ್ಲಿ ಸಿಕ್ಕಿದೆ. ಭತ್ತ ಬೆಳೆಗೆ ನೋಂದಾಯಿಸಿ ಕಣಿಕೆ ಆಗಸ್ಟ್ 16 ಆಖಿರಿ ದಿನ, ಜೋಳಕ್ಕೆ ಜುಲೈ 31 ಆಖಿರಿ ದಿನ. ಕುಸಿರುವು ಅಗತ್ಯ ದಾಖಲಾತಿಗಳೊಟ್ಟಿಗೆ ಹೋಬಳಿನ ರೈತ ಸಂಪರ್ಕ ಕೇಂದ್ರ ಹಂಗೆ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಭೇಟಿ ಕೊಟ್ಟು ಮಾಹಿತಿ ತಕಣಕ. ಕೊಡಗು ಜಿಲ್ಲೆಯಲ್ಲಿ 10 ಗ್ರಾಮ ಪಂಚಾಯಿತಿಗಳಲ್ಲಿ ಸಮಗ್ರ ನಾಗರಿಕ ಸೇವಾ ಕೇಂದ್ರ ತೇಳ್ರೆ ಗ್ರಾಮವನ್ ಕೇಂದ್ರಗಳಿಗೆ ಕುಸಿರುವ ಫ್ರಾಂಚೈಸಿಗಳಿಂದ ಅರ್ಜಿ ಕರೆದಳು. ಸೋಮರ್ಪೇಟೆ ತಾಲೂಕಿನ ಗರ್ವಾಲೆ, ಪೊನ್ನಂಪೇಟೆ ತಾಲೂಕಿನ ಬಿಶೆಟ್ಟಿಗೇರಿ, ನಾಲ್ಕೇರಿ, ಕೇಬಾಡಗ, ನಿಟ್ಟೂರು, ಬಲ್ಯವಂಡೂರು, ಕಿರುಗೂರು, ಮಡಿಕೇರಿ ತಾಲೂಕಿನ ಹಾಕತ್ತೂರು, ಕರಿಕೆ, ವಿರಾಜಪೇಟೆ ತಾಲೂಕಿನ ಅಮ್ಮತ್ತಿ ಪಂಚಾಯಿತಿ ವ್ಯಾಪ್ತಿನವು ಇದೇ 15ರೊಳಗೆ ಅರ್ಜಿ ಹಾಕಕತ್ತ ಅಪರ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯವು ತಿಳಿಸೇಳು.

ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಪ್ರತಿಭಾವಂತ ಕೊಡವ ಹಾಕಿ ಕಳಿಕಾರಕ್ಕೆ ಪುರುಡು ಕೊಡುವ ಉದ್ದೇಶತ್ ಮೈಸೂರು ಕೊಡವ ಸಮಾಜತ್ರ ಯೂತ್ ವಿಂಗರ ಆದಿನಲ್ಲಿ ಇದೇ ಆದ್ಯ ಆಯ್ತು. 10 ಕೊಡವ ಫ್ರಾಂಚೈಸಿಡ ನಡುವೆ ಏರ್ಪಾಡು ಮಾಡಿ ತಿಂಜ ಕೊಡವ ಹಾಕಿ ಪ್ರೀಮಿಯರ್ ಲೀಗ್ ಇಕ್ಕಾಯ್ತು ನಡೆದತ್ತು. ಮೈಸೂರು ಚಾಮುಂಡಿ ವಿಹರಟರ್ಪರಂಬಲು ಮುಂದಿನ ದಿನ ನಡೆದ ಕಳಿಕೂಟತ್ ಪಳೆ ತಾಲೂಕು ತಂಡ ಚಾಂಪಿಯನ್ ಆಯ್ತು. ಪೊರಬುದ್ದ ತೆಂಗಿ ಕೂರ್ಗ್ ಟೈಟನ್ಸ್ ತಂಡ ರನ್ನರ್ಅಪ್ ಸ್ಥಾನ ಪಡೆದತ್ತು. ಆಖಿರಿ ಸಮಾರಂಭತ್ತು ಕೂಡಿಯಾಡಿತು ತಕ್ಕ ಬರೆದ ಮುಖ್ಯಮಂತ್ರಿಯರ ಕಾನೂನು ಸಲಹೆಗಾರರನ್ನ ಶಾಸಕ ಜಿಕುಟ್ಟಿರ ಪೊನ್ನಣ್ಣ. ಕೊಡವಡಲ್ಲಿ ಒಳಿಮರೆ ಕಾಯಿರನಿಕೆ ಉಳ್ಳ ಪ್ರತಿಭಾವಂತ ಕಳಿಕಾರರ ಬಳಿಕ ಕೊಂಡಬಂಪ ಉದ್ದೇಶತ್ತು ಏರ್ಪಾಡು ಮಾಡುವ ಇಂಥ ಕಳಿಕೂಟ ಖುಷಿ ಪಡುವಂಥದ್ದು. ಇಂಥ ಕಳಿಕೂಟ ಮೂಲಕ ಕೊಡವ ಮಕ್ಕ ಹಾಕಿ ಕಳಿದು ದೇಶತ್ರ ಪರ ಕಳಿಪನೆಗೆ ಆಂಡು ದಣಿಚಿ. ಯುವ ಸಬಲೀಕರಣ ಪಂಜ ಕ್ರೀಡಾ ಇಲಾಖೆಯ ಆಯುಕ್ತ ಚೇತನ್ ಐಪಿಎಲ್ ಮಾದರಿಯಲ್ಲಿ ವಿಶೇಷ ಆಯ್ತು ನರ್ತನ ಹಾಕಿ ಕಳಿಕೂಟ ಮೀದ ಪೆರಮೆರ ತಕ್ಕ ಬರಂದತ್ತು. ಕಥಪಟ್ಟವು ಕೂಡಿಯಾಡಿ ತಿಂಜ ಕಾರ್ಯಕ್ರಮತ್ ಕೊಡವ ಸಂಸ್ಕೃತಿರ ಕಾತ್ರಕ್ಷಣ ಕಾಯ್ತು ನೈಚುರುಳ ಸಾಧಕಗಳ ಸನ್ಮಾನ ಮಾಡಿಚಿ. ಕರ್ನಾಟಕ ಸರ್ಕಾರ ಹತ್ರ ಆಹಾರ ಸುರಕ್ಷತೆ ಪಿಂಜ ಔಷಧ ಆಡಳಿತ ಬೆಂಗಳೂರು ಎಂಗಡ ಪ್ರಾಯೋಜಕತ್ವತ್ತು ನಾಳೆ ಪಲಕ 11 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಗೆ ತನೆ ಮಡಿಕೇರಿ ಆಕಾಶವಾಣಿಯಲ್ಲಿ ನೆರಪಂತ ಹಲೋ ಆಕಾಶವಾಣಿ ನೇರ ಫೋನಿನ ಕಾರ್ಯಕ್ರಮತ್ ದೇಶತ್ರ ಆಹಾರ ಸುರಕ್ಷತೆ ಪಿಂಜ ಗುಣಮಟ್ಟ ಪ್ರಾಧಿಕಾರತ್ರ ಕಾರ್ಯಚಟುವಟಿಕೆ ಆಹಾರ ಉದ್ಯಮತ್ರ ನೋಂದಣಿ ಲೈಸೆನ್ಸ್ ಪಡೆದ ಕ್ರಮ ಆಹಾರ ಉದ್ಯಮದಾರಗಳ ಜವಾಬ್ದಾರಿ ಕೂಡನಕ್ಕೆ ಬಾರಿ ಬಾರಿ ವಿಷಯತ್ರ ಮೇಲೆ ಸಾರ್ವಜನಿಕಂಗ ಮಾಹಿತಿಯನ್ನು ಪಡೆದೋಲು. ಜಿಲ್ಲಾ ಆಹಾರ ಸುರಕ್ಷತಾ ಅಂಕಿತಾಧಿಕಾರಿ ಡಾ ಅನಿಲ್ ಧವನ್ ಮಾಹಿತಿ ತಪ್ಪ ಈ ಕಾರ್ಯಕ್ರಮಕ್ಕೆ ಕೂಡಿಯಾಡುವ ಇರಾದೆ ಉಳ್ಳವು.